ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ, ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕ್ಕುನ್ಗುನಿಯ ಇರಬಹುದು. ಹೌದು, ಚಿಕ್ಕುನ್ಗುನಿಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕ್ಕುನ್ಗುನಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ಕುರಿತು ಚಂದ್ರಪಟ್ಟಣ ತಾಲೂಕು ಬೆಳದರೆಯ ರೈತ ಮಹಿಳೆ ಜಿಎಂ ನಿಶಿತಾ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗೋರಾ ರವಿಶಂಕರ್. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಾವಿವತ್ತು ಒಬ್ಬ ಯುವ ರೈತ ಮಹಿಳೆಯನ್ನ ಮಾತಾಡಿಸ್ತಾ ಇದ್ದೇವೆ. ತಂದೆ ಮನೆಯಲ್ಲಿ ಚಿಕ್ಕ ಹಿಡುವಳಿ, ಗಂಡನ ಮನೆಯಲ್ಲಿ ಸಾಧಾರಣ ಹಿಡುವಳಿ. ತಂದೆ ಮನೆಯಲ್ಲಿ ಓದಿಕೊಂಡು ಲವಲವಿಕೆಯಿಂದ ಆಟಾಡಿಕೊಂಡು ಬೆಳೆದು ಬಂದಂತಹ ಈ ಒಬ್ಬ ರೈತ ಮಹಿಳೆ ಇಂದು ಉತ್ತಮವಾದಂತಹ ಕೃಷಿಯನ್ನು ಮಾಡುತ್ತಾ ಗಂಡನ ಜೊತೆಯಲ್ಲಿ ತಾನು ಕೂಡ ಸಾಥನ ನೀಡುತ್ತಾ ಅತ್ತೆ ಮಾವನ ಕೈಯಲ್ಲಿ ಸೈ ಎನಿಸಿಕೊಂಡು ಬೆಳೆಯುತ್ತಿರುವಂತಹ ಒಬ್ಬ ರೈತ ಮಹಿಳೆಯನ್ನು ನಾವಿವತ್ತು ಮಾತನಾಡಿಸ್ತಾ ಇದ್ದೇವೆ. ಇವರೇ ಜಿಎಂ ನಿಶ್ಚಿತ. ನಿಶ್ಚಿತ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಿಶ್ಚಿತ ಅವರೇ, ತಮ್ಮ ತಂದೆಯ ಊರು ಯಾವುದು, ಅಪ್ಪ ಅಮ್ಮನ ಪರಿಚಯ ಮಾಡಿಕೊಟ್ಟು ನಿಮ್ಮ ಕುಟುಂಬದ ಪರಿಚಯವನ್ನು ಮಾಡಿಕೊಡಿ. ನಮ್ಮ ತಂದೆಯವರು ಚಂದ್ರಾಯಪಟ್ಟಣದ ಹತ್ರ ಗುರುಮಾರ್ನಹಳ್ಳಿ ಅಂತ. ನಮ್ಗೆ ಮದುವೆಗೆ 9 ವರ್ಷ ಆಯ್ತು. ನಾವು ನಮ್ಮ ತಂದೆ ತಾಯಿ ಮತ್ತೆ ನಮ್ಮ ತಂಗಿ ನಾನು 4 ಜನ ಇದ್ದು. ನಮ್ಮ ತಂದೆ ಮನೆಯಲ್ಲಿ ತರಕಾರಿ ಬೆಳೀತಾರೆ ಮತ್ತೆ ಭತ್ತ ಬೆಳೀತಾರೆ. ಅಲ್ಲಿ ಕೃಷಿ ನಾವೇನು ಜಮೀನ್ ಹತ್ರ ಹೋಗ್ತಿರ್ಲಿಲ್ಲ, ಕೆಲಸ ಮಾಡ್ತಿರ್ಲಿಲ್ಲ. ಇಲ್ಲಿ ಗಂಡನ ಮನೆಯಲ್ಲಿ ಮದುವೆ ಆದ್ಮೇಲೆ ಇಲ್ಲಿ ರೇಷ್ಮೆ ಬೆಳೀತಾರೆ. ಇಲ್ಲಿ ಜಮೀನಲ್ಲಿ ಕೆಲಸ ಮಾಡೋದ್ರಿಂದ ನಾವು ಮಾಡ್ಲೇಬೇಕಾಗಿ ಬಂತು. ನಮ್ಗೇನು ಗೊತ್ತಿರ್ಲೇ ಇಲ್ಲ, ಹಂಗಾಗಿ ನಮ್ಗೆ ತಿಳಿಸ್ಕೊಟ್ಟು ನಿಧಾನವಾಗಿ ಕಲ್ಸ್ಕೊಟ್ಟು ಇವಾಗ ಒಂದು ತಕ್ಕ ಮಟ್ಟಕ್ಕೆ ಮಾಡ್ತಾ ಇದೀವಿ. ಒಟ್ಟು ನಿಮ್ಮ ತಂದೆಗೆ ಎಷ್ಟು ಜನ ಮಕ್ಕಳು, ಅಪ್ಪ ಅಮ್ಮ ಏನ್ ಕೆಲಸವನ್ನು ಮಾಡ್ತಾ ಇದ್ರು? ನಾವಿಬ್ರು ಹೆಣ್ಮಕ್ಳು, ಗಂಡ್ ಮಕ್ಳಿಲ್ಲ. ನಮ್ ತಂದೆನೆ ಜಮೀನ್ ಮಾಡ್ಬೇಕಾಯ್ತು. ನಾವು ಬರೀ ಓದ್ಕೊಂಡು PUC ಗಂಟ ಓದಿದೀವಿ. ನಮ್ ತಂದೆಗೆ ನಾವೇನ್ ಸಪೋರ್ಟ್ ಮಾಡಿರ್ಲಿಲ್ಲ, ನಾವೇನ್ ಕೆಲಸನು ಕಲ್ತಿರ್ಲಿಲ್ಲ. ತಂದೆಯವ್ರಿಗೆ ಇದ್ದದ್ದು ಕಡಿಮೆ ಜಮೀನು, ಆದ್ರೂ ಕೂಡ ತಂದೆಯವರೇ ತರಕಾರಿ ಕೃಷಿಯನ್ನ ಮಾಡ್ತಾ ಇದ್ರು, ಅದರಲ್ಲಿ ಹಸುವಿಗೆ ಮೇವನ್ನ ಬೆಳ್ಕೊಳ್ತಾ ಇದ್ರು. ಆದ್ರೆ ಇಬ್ರು ಹೆಣ್ಮಕ್ಳು ಚೆನ್ನಾಗಿ ಓದ್ಲಿ ಅನ್ನೋ ದೃಷ್ಟಿಯಿಂದ ಹೆಣ್ಮಕ್ಳಿಗೆ ಕೆಲಸವನ್ನ ಮಾಡಿಸ್ತಾ ಇರ್ಲಿಲ್ಲ, ಆಟಾಡ್ಕೊಂಡು ಲವಲವಿಕೆಯಿಂದ ಬೆಳೆದು ಬಂದ್ರಿ. ಹೌದು ಸರ್, 15 ಕುಂಟೆ ಜಮೀನ್ ಇತ್ತು. 10 ಕುಂಟೆ ಎಕ್ಸ್ಟ್ರಾ ಗದ್ದೆ ಇತ್ತು, ಗದ್ದೆನು ಅವರೇ ಮಾಡ್ತಾ ಇದ್ರು. ಮತ್ತೆ ಜಮೀನಲ್ಲಿ ತೆಂಗಿನ ಮರಗಳು ಇರ್ಲಿಲ್ಲ, ಹಂಗಾಗಿ ತರಕಾರಿ ಬೆಳ್ಕೊಂಡು 2 ಹಸುಗಳು ಸಾಕಿದ್ರು. ಹಸುಗೆ ಮೇವು, ಸೀಮೇವುಲ್ಲು ಅವೆಲ್ಲ ಬೆಳ್ಕೊಂಡು ಜಮೀನ್ ಮಾಡ್ತಾ ಇದ್ರು ಸರ್. ಅಪ್ಪ ಅಮ್ಮ ಏನೆಲ್ಲ ತರಕಾರಿಯನ್ನ ಬೆಳೀತಾ ಇದ್ರು, ಅದನ್ನ ಯಾವ ರೀತಿ ಸಾಗುವಳಿ ಮಾಡ್ಕೊಂಡು ಹೋಗ್ತಾ ಇದ್ರು? ಈ ತರಕಾರಿ ಬೆಳೆಗೆ ನೀವೇನಾದ್ರೂ ಸಹಕಾರವನ್ನು ಮಾಡ್ತಾ ಇದ್ರೆ ಬೆಳೀಲಿಕ್ಕೆ ಅಂತೇಳಿ? ಬೆಳೆಯೋದಕ್ಕೆ ಅಂತ ಸಹಾಯ ಮಾಡ್ತಿರ್ಲಿಲ್ಲ ಸರ್, ಕುಯ್ಯುವಾಗ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದು, ಮತ್ತೆ ತುಂಬುವಾಗ ಮನೆ ಹತ್ರನೇ ತಗೊಂಡ್ಬರ್ತಾ ಇದ್ರು ಕುಯ್ಕೊಂಡು. ಹಂಗೆ ಸ್ವಲ್ಪ ಚೀಲಾಗೆಲ್ಲ ಮಾಡ್ಕೊಡ್ತಿದ್ದು. ಟೊಮೊಟೊ ಬೆಳೀತಾ ಇದ್ರು, ಮುಳುಗಾಯಿ, ಮೆಣಸಿನ್ಕಾಯಿ, ಬದನೆಕಾಯಿ, ಗೆಡ್ಡೆಕೋಸು ಅವೆಲ್ಲ ಬೆಳೆದಿದ್ದಾರೆ ಸರ್. ನಿಮ್ಮನ್ನ ಯಾವ ಊರಿಗೆ ಮದುವೆ ಮಾಡಿಕೊಟ್ರು, ನಿಮ್ಮ ಗಂಡನ ಮನೆಯ ಕಡೆ ಹಾಗೆ ನಿಮ್ಮ ಅತ್ತೆ ಮಾವನ ವಿಚಾರವನ್ನ ತಿಳಿಸ್ಕೊಡಿ. ನಮ್ನ ಬೆಳದರೆಗೆ ಕೊಟ್ಟಿದ್ದಾರೆ, ಉದಯಪುರದ ಹತ್ರ ಅಸ್ಸಾಂ ಡಿಸ್ಟಿಕ್, ಚಂದ್ರಾಯಪಟ್ಟಣ ತಾಲೂಕು ದಂಡಿಗ್ನಳ್ಳಿ ಹೋಬಳಿ ಬೆಳದರೆ ಸರ್. ನಮ್ದು ನಮ್ಮ ಯಜಮಾನ್ರು, ನಾವು, ನಮ್ಮ ಅತ್ತೆ ಮಾವ, ನನಗಿಬ್ರು ಮಕ್ಕಳಿದ್ದಾರೆ. ನಾವಿಷ್ಟು ಜನ ಜಮೀನ್ ಹತ್ರನೇ ಎಲ್ಲರೂ ಕೆಲಸ ಮಾಡ್ತೀವಿ, ಎಲ್ಲರೂ ಚೆನ್ನಾಗಿ ಒಟ್ಟಿಗೆ ಇದ್ದೀವಿ ಸರ್. ನಿಮ್ಮ ಯಜಮಾನ್ರ ಹೆಸರು ಹಾಗೆ ಅತ್ತೆ ಮಾವನ ಪರಿಚಯ ಮಾಡಿಕೊಡಿ. ನಮ್ಮ ಯಜಮಾನ್ರ ಹೆಸರು ಮಂಜೇಗೌಡರು ಅಂತ, ಗಂಗಾಧರ್ ಅಂತ ನಮ್ಮ ಮಾವ, ಜಯಮ್ಮ ಅಂತ ನಮ್ಮ ಅತ್ತೆ. ಅವ್ರಿಗೆ 1.5 ಎಕರೆ ಜಮೀನಿದೆ, ಜಮೀನ್ ಹತ್ರನೇ ಮನೆ ಕಟ್ಕೊಂಡು ಚೆನ್ನಾಗಿದ್ದೀವಿ ಸರ್. ಮದುವೆಯಾಗಿ ಎಷ್ಟು ವರ್ಷ ಆಯ್ತು? 9 ವರ್ಷ ಆಯ್ತು. ಮದುವೆಯಾಗಿ 9 ವರ್ಷ ಆಯ್ತು. ಗಂಡನ ಮನೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ, ಅಪ್ಪನ ಮನೆಯಲ್ಲಿ ಕೃಷಿ ಕೆಲಸವನ್ನ ಮಾಡೇ ಇರಲಿಲ್ಲ. ಇಲ್ಲಿ ಗಂಡನ ಮನೆಗೆ ಬಂದ್ಮೇಲೆ ನಿಮ್ಮನ್ನ ನೀವು ಕೃಷಿಗೆ ತೊಡಗಿಸ್ಕೊಳ್ಲಿಕ್ಕೆ ಹೇಗೆ ಅನಿಸ್ತು, ಮತ್ತೊಮ್ಮೆ ಯಾವ ರೀತಿ ನಿಮ್ಮನ್ನ ನೀವು ಕೃಷಿಗೆ ತೊಡಗಿಸ್ಕೊಂಡ್ರಿ? ಗಂಡನ ಮನೆಯಲ್ಲಿ ಕೃಷಿಗೆ ಅಂತಂದ್ರೆ ಅವ್ರು ಮೊದ್ಲಿಂದನೂ, ನಾನು ಬರೋಕ್ಕೂ ಮುಂಚೆಯಿಂದನೂ ಅವ್ರು ಕೃಷಿಯಲ್ಲೇ ಇರೋದು. ನಮ್ಮ ಯಜಮಾನ್ರು ಏನು ಜಾಸ್ತಿ ಓದಿಲ್ಲ, ಅವರು ಚಿಕ್ಕ ವಯಸ್ಸಿಂದನು ಅವರು ಕೃಷಿ ಮಾಡ್ಕೊಂಡೆ ಬಂದಿದ್ದಾರೆ. ಅತ್ತೆ ಮಾವ ಅವರು ರೈತರೇ, ಹಂಗಾಗಿ ಬೇರೆ ಕಡೆ ಗಮನ ಬರ್ಲಿಲ್ಲ ನಮ್ಮ ಯಜಮಾನ್ರು. ಹೊರಗಡೆ ಕೆಲ್ಸಕ್ಕೆ ಹೋದ್ರು ಅಲ್ಲಿ ಇರಕ್ ಮನ್ಸಿಲ್ದೇನೆ ಜಮೀನಲ್ಲೇ ಮಾಡ್ಬೇಕು, ನಾವು ಜಮೀನಲ್ಲೇ ಉದ್ದಾರ ಆಗ್ಬೇಕು ಅಂದ್ಬಿಟ್ಟು ಜಮೀನಲ್ಲೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹಂಗಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅನ್ನಿಸ್ತು. ನಮಗೂ ಬೇರೆ ಕಡೆ ಸಿಟಿಲಿ ಹೋಗ್ಬೇಕು, ಸಿಟಿಲಿ ಇರ್ಬೇಕು ಆ ತರ ಏನು ಅನಿಸ್ಲಿಲ್ಲ. ನಾವು ಸಿಟಿಲೇ ಇದ್ದಿದ್ದು, ಆದ್ರೂ ನಮ್ಗೆ ಇಲ್ಲೇನೋ ಒಂಥರ ಖುಷಿ ಇತ್ತು. ಗಂಡ ಹೆಂಡತಿ ಜೊತೆಲೇ ಇರ್ಬೋದು, ಹೊರಗಡೆ ಕೆಲ್ಸಕ್ಕೆ ಹೋದ್ರೆ ಬೇರೆ ಬೇರೆ ಇರ್ಬೇಕು, ಮತ್ತೆ ಮಕ್ಳಿಗೆ ಎಜುಕೇಶನ್ಗೆಲ್ಲ ಹಿಂಸೆ ಆಗುತ್ತೆ. ಹಂಗಾಗಿ ನಾವು ಜೊತೆಲೇ ಇತ್ಕೊಂಡು ಜಮೀನ್ ಕೆಲಸ ಮಾಡ್ತಾ ಇದೀವಿ. ಮೊದ್ಲು ನಮ್ಗೆ ಏನು ಕೆಲಸ ಗೊತ್ತಿಲ್ಲದೆ ಇರೋದ್ರಿಂದ ಸ್ವಲ್ಪ ಕಷ್ಟ ಆಯ್ತು, ಸ್ವಲ್ಪ ಬೇಜಾರಾಗ್ತಿತ್ತು ಕೆಲಸ ಮಾಡ್ಬೇಕಲ್ಲ ಅಂತ. ಆಮೇಲೆ ಮನೇಲಿ ಅತ್ತೆ ಮಾವ ಗಂಡ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು, ಅದ್ ಮಾಡ್ಲೇಬೇಕು ಇದ್ ಮಾಡ್ಲೇಬೇಕು ಅಂತ ಏನ್ ಹಿಂಸೆ ಕೊಡ್ಲಿಲ್ಲ. ಹಂಗಾಗಿ ನಿಧಾನ ಕಲ್ತ್ಕೊತಾಳೆ ಅಂತ ಅನ್ಬಿಟ್ಟು ಸಮಾಧಾನದಿಂದ ನಾನು ಏನೇ ತಪ್ಪು ಮಾಡಿದ್ರು ಸಹಿಸ್ಕೊಂಡು ಸಮಾಧಾನದಿಂದ ಹೇಳ್ಕೊಟ್ಟು ಇಲ್ಲಿವರೆಗೂ ನನ್ನ ಜೊತೆಲಿ ತಗೋ ಬಂದಿದ್ದಾರೆ. ತಾವು ಹೆಚ್ಚು ಕಡಿಮೆ ಒಂದು ರೀತಿ ಸಿಟಿಯ ವಾತಾವರಣದಲ್ಲಿ ಬೆಳೆದಂತವರು, ಈ ಕಡೆ ಇಲ್ಲಿ ಬಳದರೆ ಗ್ರಾಮ ಒಂದು ರೀತಿ ಹಳ್ಳಿಯ ವಾತಾವರಣ. ನೀವು ಪಿ ಯು ಸಿ ಗಂಟ ಓದಿದ್ರಿ, ಮದುವೆ ನಂತರ ಇನ್ನು ಓದ್ಬೇಕು ಅನ್ನೋ ಆಸೆ ಇತ್ತಾ, ಅಥವಾ ಸಿಟಿನಲ್ಲಿ ಹೋಗಿ ಯಾರು ಕೆಲಸದಲ್ಲಿ ಇರ್ತಕ್ಕಂಥವ್ರನ್ನ ಮದುವೆ ಆಗ್ಬೇಕು ಅನ್ನೋ ಆಸೆ ಇತ್ತಾ, ಅಥವಾ ಈ ಪೂರ್ಣ ಪ್ರಮಾಣದಲ್ಲಿ ಹಳ್ಳಿ ಬಂದ್ಬಿಟ್ಟು ಹೇಗಪ್ಪ ನನ್ನ ಜೀವನ ಅನ್ನೋ ಒಂದು ಗೊಂದಲ ಏನಾರು ಇತ್ತ ತಮ್ಗೆ ಅಂತ? ಇಲ್ಲ ಸರ್, ಅಂದ್ರೆ ಬೇಗನೆ ಮದುವೆ ಆಗಿದ್ರಿಂದ ನಮಗೆ ಬೇರೆ ಕಡೆ ಇಂಟ್ರೆಸ್ಟ್ ಇರ್ಲಿಲ್ಲ. ಅಂದ್ರೆ ಸಿಟಿಲಿ ಇರ್ಬೇಕು, ಮತ್ತೆ ಮುಂದಕ್ಕೆ ಓದ್ಸಿದ್ರೆ ಓದ್ತಿದ್ದು. ಹಂಗ ನಮ್ ತಂದೆನೆ ಬೇಡ ಓದೋದ್ ಬೇಡ, ನಿನ್ ಮನೇಲೆ ಇರು ಅಂತ ಹೇಳಿದ್ರು. ನಮ್ ಮಾವ ನಮ್ ಯಜಮಾನ್ರು ನಮ್ ನಾದ್ನಿ ಎಲ್ಲ ಓದು ಅಂತ ಹೇಳಿದ್ರು. ತಂದೆನೆ ಬೇಡ ಅಂದ್ಮೇಲೆ ಇನ್ನೇನು, ಸರಿ ಆಯ್ತು ಗಂಡನ ಜೊತೆ ಮನೇಲೆ ಇದ್ರಾಯ್ತು ಅಂದ್ಬಿಟ್ಟು ನಾವು ಸುಮ್ನಾಗ್ಬಿಟ್ವಿ. ಮತ್ತೆ ಮುಂದಕ್ಕೆ ಓದ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ಆ ತರ ಏನ್ ಆಸೆ ಏನಿರ್ಲಿಲ್ಲ ಸರ್. ಅಪ್ಪನ ಮನೆಯಲ್ಲಿ ಬಹಳ ಲವಲವಿಕೆಯಿಂದ ಏನು ಕೆಲಸ ಮಾಡದೆ ಒಂದು ರೀತಿ ಫ್ರೀಯಾಗಿ ಬೆಳೆದಂತಹ ನೀವು, ಗಂಡನ ಮನೆಯಲ್ಲಿ ಕೃಷಿ ಕೆಲಸದಲ್ಲಿ ನಿಮ್ಮನ್ನ ತೊಡಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಬಂತು. ಇಲ್ಲಿ ಗಂಡನ ಮನೆಯಲ್ಲಿ ನಿಮ್ಮ ಗಂಡ, ನಿಮ್ಮ ನಾದಿನಿ ಜೊತೆಗೆ ಅತ್ತೆ ಮಾವ ಇವರನ್ನೆಲ್ಲರನ್ನೂ ಕೂಡ ನೀವು ನಿಭಾಯಿಸಬೇಕಾದಂತಹ ಸಂದರ್ಭ ಹೇಗಿತ್ತು? ನಮ್ಗೇನು ವ್ಯತ್ಯಾಸ ಅಂತ ಏನ್ ಅನಿಸ್ಲಿಲ್ಲ ಸರ್. ಅತ್ತೆ ಫ್ರೆಂಡ್ಲಿ ಆಗಿದ್ದಾರೆ, ಅಮ್ಮನ ತರ ಅನ್ಸಿದಾರೆ. ನಮ್ಮ ಮದುವೆ ವಸ್ತ್ರಲ್ಲಿ ಬಂದ್ರು ನಮ್ಗೇನು ಅತ್ತೆ ಮನೆಗೆ ಬಂದಿದೀವಿ ಅಂತ ಏನ್ ಅನಿಸ್ಲಿಲ್ಲ. ಅದನ್ನೇ ಮಾಡ್ಬೇಕು ಇದನ್ನೇ ಮಾಡ್ಬೇಕು ಅಂತ ಏನ್ ಕಂಡೀಷನ್ಸ್ ಇರ್ಲಿಲ್ಲ. ಅದೇ ರೀತಿ ಇರ್ಬೇಕು, ಹೆಣ್ಮಗ್ಳು ಇದೇ ರೀತಿ ಇರ್ಬೇಕು ಅಂತ ಏನಿರ್ಲಿಲ್ಲ. ಅವ್ರ ಮಗಳು ನಂಗೆ ಫ್ರೀಯಾಗಿ ಬಿಟ್ಟು ಫ್ರೆಂಡ್ ತರ ಇದಾರ, ನನ್ನೂ ಅದೇ ತರ ಮಗಳ ತರನೇ ನೋಡ್ಕೊಂಡಿದ್ದಾರೆ. ಮತ್ತೆ ನಾನು ಹೇಳ್ಬೇಕು ಅಂತಂದ್ರೆ ಅವರು ಏನು ನಮ್ಮ ಅತ್ತಿಗೆಯವರು ಹಂಗೆ ಹಿಂಗೆ ಅಂತ ಏನು ತೊಂದರೆ ಏನು ಇಲ್ಲ. ಅವರು ಫ್ರೆಂಡ್ಲಿ ಆಗಿದ್ದಾರೆ, ನಾನು ಅವ್ರನ್ನ ಅಕ್ಕ ಅಂತ ಹೇಳ್ತೀನಿ, ಅವ್ರು ನನಗಿಂತ ಸ್ವಲ್ಪ ದೊಡ್ಡವರು. ಹಂಗಾಗಿ ಸ್ವಂತ ಅಕ್ಕ ತಂಗಿ ತರ ಚೆನ್ನಾಗಿದ್ದೀವಿ ಸರ್. ಅತ್ತೆ ಮಾವ ಎಲ್ಲರೂ ಫ್ರೆಂಡ್ಲಿ ಆಗಿದ್ದಾರೆ, ಮತ್ತೆ ಗಂಡನೂ ಏನು ಅದೇ ಮಾಡ್ಬೇಕು ಇದೇ ಮಾಡ್ಬೇಕು ಯಾಕೆ ಅದ್ ಮಾಡ್ತೀಯ ಅಂತ ಕೇಳಲ್ಲ. ಹಂಗಾಗಿ ಚೆನ್ನಾಗಿದೀವಿ ಸರ್. ಒಂದು ರೀತಿ ನಿಮಗೆ ನಿಮ್ಮ ತಂದೆ ಮನೆಯ ವಾತಾವರಣ ಇಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತೀರಾ? ಹೌದು ಸರ್, ತಂದೆ ಮನೆಯಲ್ಲಿ ಹೆಂಗಿದ್ದೆ ಅತ್ತೆ ಮನೆಯಲ್ಲೂ ಅದೇ ತರ ಇದ್ದೀನಿ. ಅದರಲ್ಲಿ ಕೃಷಿ ಮಾಡ್ತಾ ಇರ್ಲಿಲ್ಲ, ಇಲ್ಲಿ ಮಾಡ್ತಾ ಇದ್ದೀನಿ, ಅಷ್ಟೇ ವ್ಯತ್ಯಾಸ. ಅಪ್ಪನ ಮನೆಯಲ್ಲಿ ಅಡಿಗೆ ಮನೆಯ ಕೆಲಸ ಕಡಿಮೆ ಇತ್ತು, ಗಂಡನ ಮನೆಗೆ ಬಂದ್ಮೇಲೆ ಅಡಿಗೆ ಮನೆಯ ಕೆಲಸದ ಜೊತೆಗೆ ಜಮೀನಿನ ಕೆಲಸ ಹೆಚ್ಚಾಯ್ತು. ಒಂದು ರೀತಿ ಏನಾರು ಆತಂಕ ಅಥವಾ ದುಗುಡ ಅಥವಾ ಬೇಸರ ಅಂತ ಏನಾರು ಅನಿಸ್ತಾ? ಮೊದ್ಲು ಸ್ವಲ್ಪ ಭಯ ಆಗ್ತಿತ್ತು, ಅಡ್ಗೆ ಮಾಡಕ್ ಬರ್ತಿರ್ಲಿಲ್ಲ, ಅತ್ತೆ ಏನಂತಾರೋ ಮಾವ ಏನಂತಾರೋ ಬಂದವ್ರ ಏನನ್ಕತಾರೋ ಅಂತ. ಎಲ್ಲಾರನು ಮ್ಯಾನೇಜ್ ಮಾಡ್ಕೊಂಡು ನಮ್ಮ ಅತ್ತೆನೆ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹೋಗಿದ್ದಾರೆ. ಏನೇ ಬಂದ್ರು ಸರಿ ಪರವಾಗಿಲ್ಲ ಬಿಡು, ಇನ್ನೊಂದ್ಸಲ ಕಲ್ತ್ಕತ್ತೆ ಬಿಡು, ಇನ್ನೊಂದ್ಸಲ ಮಾಡ್ತೀಯ ಬಿಡು ಅಂತ ಅತ್ತೆ ಸಪೋರ್ಟ್ ಮಾಡ್ಕೊಂಡು. ಮಾವನು ಏನು ಮಾತಾಡ್ತಿರ್ಲಿಲ್ಲ, ಹೆಂಗೆ ಇದ್ರು ಸುಮ್ಮನೆ ಊಟ ಮಾಡಿ ಇನ್ನೊಂದ್ಸಲ ಮಾಡ್ದ ಕಲ್ತ್ಕತಾಳೆ ಅಂದ್ಬಿಟ್ಟು ನಮ್ಮ ಅತ್ತೆಗೆ ನೀನೇ ಹೇಳ್ಕೊಡು, ನೀನೇ ಮಾಡು, ಅವಳ ಮೇಲೆ ಯಾಕೆ ಬಿಡ್ತೀಯ ಅಂತ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿದಾರೆ ಸರ್. ಮನೆಯ ಸೊಸೆಯ ಮೇಲೆ ಒಂದು ರೀತಿ ಕಾಳಜಿ, ಒಂದು ರೀತಿ ಅಭಿಮಾನ, ಜೊತೆಗೆ ಪ್ರೀತಿ, ನಿಧಾನವಾಗಿ ಕೆಲಸವನ್ನ ಕಲ್ತ್ಕೊಂಡು ಹೋಗ್ಲಿ ಅಂತ ಹೇಳಿ ಇಡೀ ಕುಟುಂಬ ನಿಮ್ಮ ಹಿಂದೆನೆ ಸಾಥನ ನೀಡ್ತು ಅಂತ ಹೇಳ್ತೀರಿ? ಹೌದು ಸರ್, ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಇದು ಈಗ ನಾನು ಇಷ್ಟು ಚೆನ್ನಾಗಿ ಅಡ್ಗೆ ಕೆಲಸ ಆಗ್ಲಿ ಜಮೀನ್ ಕೆಲಸ ಆಗ್ಲಿ ಮಾಡ್ಕೊಂಡು ಹೋಯ್ತಾ ಇದ್ದೀನಿ ಅಂತ ಅವ್ರ ತಾಳ್ಮೆಯಿಂದ ಕಲ್ಸಿರೋದಕ್ಕೋಸ್ಕರ ನಾನು ಕಲ್ತಿದ್ದೀನಿ. ಹಂಗಾಗಿ ನನಗೂ ಸ್ವಲ್ಪ ಆರಾಮ್ ಅನ್ಸುತ್ತೆ, ಏನು ಭಯ ಅಂತ ಏನಿರ್ಲಿಲ್ಲ ಅತ್ತೆ ಮನೆಯ ಹಂಗೆ ಹಿಂಗೆ ಅಂತ. ನಿಮ್ಮ ಯಜಮಾನರ ಕುಟುಂಬದಲ್ಲಿ ಒಟ್ಟು ಎಷ್ಟು ಎಕರೆ ಜಮೀನ್ ಇತ್ತು, ಏನೇನು ಕೆಲಸವನ್ನ ಮಾಡ್ತಾ ಇದ್ರು ಅಲ್ಲಿ? ನಮ್ಮ ಯಜಮಾನ್ರ ಮನೆಯಲ್ಲಿ 2.5 ಎಕರೆ ಜಮೀನ್ ಇದೆ, 1.5 ಎಕರೆ ರೇಷ್ಮೆ ಮಾಡ್ತಾ ಇದ್ದಾರೆ. ಇನ್ ಮಿಕ್ಕಿದ ಜಮೀನಲ್ಲಿ ತೋಟ ಇದೆ, ತೋಟದಲ್ಲಿ ಕಾಳು ರಾಗಿ ಮಿಕ್ಕಿದ್ದೆಲ್ಲ ಬೆಳಿತೀವಿ ಸರ್. ಮತ್ತೆ ಇವಾಗ ಮೊಲ ಪಕ್ಷಿ ಪ್ರಾಣಿಗಳು ಹಂದಿ ಮೀನು ಅವೆಲ್ಲ ಇವಾಗ ಸ್ಟಾರ್ಟ್ ಮಾಡಿದಾರೆ ಒಂದು 5-6 ವರ್ಷದಿಂದ. ಮೊದ್ಲಿಂದಾನು ರಾಗಿ ರೇಷ್ಮೆ ನಡೆಸ್ಕೊಂಡ್ ಬಂದಿದ್ದಾರೆ. ಒಟ್ಟಾರೆ ಜಮೀನಿನ ವಿಸ್ತೀರ್ಣ 2.5 ಎಕರೆ, ಅದರಲ್ಲಿ ಮುಖ್ಯ ಬೆಳೆಯಾಗಿ ರೇಷ್ಮೆಯನ್ನು ಮಾಡ್ಕೊಂಡಿದ್ದಾರೆ, ಜೊತೆಗೆ ಒಂದಷ್ಟು ತೆಂಗಿನ ಮರದೆ ಹಣ್ಣಿನ ಗಿಡಗಳಿದಾವೆ, ಅಲಂಕಾರಿಕ ಗಿಡಗಳಿದೆ, ಜೊತೆಗೆ ಒಂದಷ್ಟು ಪ್ರಾಣಿಗಳನ್ನ ಸಾಕೊಂಡಿದ್ದೀರಿ, ಇವೆಲ್ಲದರ ನಿರ್ವಹಣೆಯಲ್ಲಿ ನಿಮ್ಮ ಪಾತ್ರ ಏನು ಅಂತ ಹೇಳ್ತೀರಿ? ನಾವು ಮುಖ್ಯವಾಗಿ ರೇಷ್ಮೆಗೆ ಕೆಲಸ ಜಾಸ್ತಿ ಮಾಡ್ತೀವಿ, ಮತ್ತೆ ಹಂದಿ ಮೀನು ಪ್ರಾಣಿಗಳು ಅದನ್ನೆಲ್ಲ ನಮ್ಮ ಯಜಮಾನ್ರು ಮೇಂಟೈನ್ ಮಾಡ್ತಾರೆ. ಅದಕ್ಕೆ ಮೇವು ಹಾಕೋದಾಗ್ಲಿ ಅವ್ರು ಇಲ್ದೇ ಹೋದಾಗ ನಾವು ಸಪೋರ್ಟ್ ಮಾಡ್ತೀವಿ. ಅವ್ರು ಹೊರಗಡೆ ಹೋದಾಗ ಮತ್ತೆ ಎಲ್ಲ ಅಲ್ಲಿ ಇಲ್ಲಿ ಟ್ರೈನಿಂಗ್ ಹೋಗ್ತಾ ಇರ್ತಾರೆ, ಅವಾಗ ನಾವು ಸ್ವಲ್ಪ ಮೇವು ಹಾಕೋದು ಎಲ್ಲ ನಾವು ನೋಡ್ಕೋತೀವಿ. ಇನ್ನು ಮಿಕ್ಕಿದ್ದೆಲ್ಲ ಅವರೇ ಮಾಡ್ತಾರೆ ಸರ್. ನಾವು ರೇಷ್ಮೆ ರಾಗಿ ಮತ್ತೆ ಕಾಳುಗಳು ಹಾಕುವಾಗ ಜೋಳ ಹಾಕುವಾಗ ಅವಾಗೆಲ್ಲ ಸಪೋರ್ಟ್ ಮಾಡ್ತೀವಿ ಸರ್. ರೇಷ್ಮೆ ನಿಮ್ಮ ಯಜಮಾನರ ಮನೆಯ ಮುಖ್ಯ ಬೆಳೆ. ಇದು ಬಹಳ ಆದಾಯವನ್ನ ತರ್ತಕ್ಕಂತಹ ಬೆಳೆ. ಆದ್ರೆ ಕನಿಷ್ಠ ಒಂದು ವರ್ಷಕ್ಕೆ ನೀವು ಎಷ್ಟೇ ರೀತಿಯಲ್ಲಿ ಮಾಡ್ತೀರಿ ಅಂದ್ರೆ 8-10 ಬೆಳೆಯನ್ನ ತೆಗಿಬಹುದು. ಇಂತಹ ಒಂದು ಬಿಡುವಿಲ್ಲದಂತಹ ರೇಷ್ಮೆ ಬೆಳೆಯಲ್ಲಿ ನಿಮ್ಮನ್ನ ನೀವು ಹೇಗೆ ತೊಡಗಿಸ್ಕೊಂಡ್ರಿ? ರೇಷ್ಮೆ ಬೆಳೆ ವರ್ಷಕ್ಕೆ ನಾವು 8 ಬೆಳೆ ಬೆಳಿತೀವಿ. ಅಂದ್ರೆ 2 ಬ್ಯಾಚ್ ಇರೋದ್ರಿಂದ ಒಂದು ಮುಗಿದ ಮೇಲೆ ಇನ್ನೊಂದು ಶುರು ಮಾಡ್ತೀವಿ. ಅದು ಕಡ್ಡಿ ಕಟ್ ಮಾಡಿ ಬಳಕಡ್ಡಿ ಕಿತ್ತು ಗೊಬ್ಬರ ಹಾಕಿ ಉಕ್ಕೆ ಒಡೆದು ಎಲ್ಲ ಮುಗಿಸಿ ಮತ್ತೆ ಇನ್ನೊಂದು ಬೆಚ್ಚಿ ಕೈ ಹಾಕ್ಬೇಕು. ಹಂಗಾಗಿ ವರ್ಷಕ್ಕೆ 8 ಬೆಳೆ ಬೆಳಿತೀವಿ ಸರ್. ನಮ್ಮ ಎಲ್ಲ ರೈತ ಬಾಂಧವರಿಗೆ ಗೊತ್ತು, ಈ ರೇಷ್ಮೆ ಬೆಳೆಯನ್ನ ಮಾಡ್ತಿರ್ತಕ್ಕಂತಹ ರೈತ ಬಾಂಧವರಿಗೂ ತಿಳಿದಿದೆ. ನಾವೀಗ ರೇಷ್ಮೆ ಬೆಳೆಯನ್ನ ಸಾಗುವಳಿ ಮಾಡಬೇಕು, ಮೊಟ್ಟೆಗಳನ್ನ ಸಾಕಾಣಿಕೆ ಮಾಡಬೇಕು, ಉತ್ತಮವಾದಂತಹ ಗೂಡಿನ ಇಳುವರಿಯನ್ನ ಪಡಿಬೇಕು ಅನ್ನೋದಾದ್ರೆ ನಮ್ಗೆ ಇಲ್ಲಿ ರೇಷ್ಮೆ ಸೊಪ್ಪಿನ ಒಂದು ಗುಣಮಟ್ಟ ಬಹಳ ಮುಖ್ಯ ಆಗುತ್ತೆ. ಉತ್ತಮವಾದಂತಹ ರೇಷ್ಮೆ ಸೊಪ್ಪನ್ನ ಬೆಳೆಯೋದು ಯಾವ ರೀತಿ ಅಂತ ತಿಳಿಸ್ಕೊಡಿ. ಅದಕ್ಕೆ ಫರ್ಟಿಲೈಸರ್ ಸ್ವಲ್ಪ ಕಡಿಮೆ ಬಳಸಬೇಕು ಸರ್. ಅಂದ್ರೆ ಮೊದಲೆಲ್ಲ ಫರ್ಟಿಲೈಸರ್ ಜಾಸ್ತಿ ಬಳಸ್ತಾ ಇದ್ರು. ಇವಾಗ ಏನ್ ಮಾಡಿದಾರೆ, ಎಲ್ಲರಿಗೂ ಟೆಕ್ನಾಲಜಿ ಮುಂದುವರೆದಿದೆ, ಒಬ್ಬರಿಂದ ಒಬ್ಬರಿಗೆ ಚೆನ್ನಾಗಿ ತಿಳ್ಕೊತಾ ಇದಾರೆ. ರಾಸಾಯನಿಕ ರಹಿತವಾಗಿ ತಿಪ್ಪೆ ಗೊಬ್ಬರ ಸಗಣಿ ಬಳಸ್ಕೊಂಡು ಜೀವಾಮೃತ ಮಾಡ್ಕೊಳ್ಳೋದು ಮತ್ತೆ ಕಾಂಪೋಸ್ಟ್ ತಯಾರಿಸ್ಕೊಳ್ಳೋದು ಅವರವರೇ ಮಾಡ್ಕೊಂಡು ಜಮೀನಿಗೆ ಕೊಡ್ತಾ ಇದ್ರೆ ಸೊಪ್ಪು ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ಮತ್ತೆ ಬೆಳೆನೂ ಚೆನ್ನಾಗಿ ಗೂಡು ಸಹ ಇಳುವರಿ ಚೆನ್ನಾಗಿ ಬರುತ್ತೆ ಸರ್. ನಿಮ್ಮ ಯಜಮಾನರ ಮನೆಗೆ ಬಂದ ನಂತರ ನಿಮಗೆ ರೇಷ್ಮೆ ಕೃಷಿಯ ಅನುಭವ ಆಯಿತು. ಯಾಕೆಂತಂದ್ರೆ ನೀವು ಅಲ್ಲಿ ತರಕಾರಿ ಬೆಳೆಗಳನ್ನಷ್ಟೇ ನೋಡಿದ್ರಿ, ಇನ್ನು ಹಸುವಿಗೆ ಮೇವಿನ ಬೆಳೆಯನ್ನು ಮಾತ್ರ ಗಮನಿಸಿದ್ರಿ. ಅದನ್ನು ಹೊರತುಪಡಿಸಿದ್ರೆ ಇಲ್ಲಿ ನೀವು ರೇಷ್ಮೆ ಬೆಳೆಯನ್ನ ಮಾಡೋ ಸಂದರ್ಭದಲ್ಲಿ ಈಗ ಸೊಪ್ಪನ್ನ ಕೀಳಬೇಕು, ಅದನ್ನ ಹುಳುಗಳಿಗೆ ತಂದು ಹಾಕ್ಬೇಕು. ಈ ಸಂದರ್ಭದಲ್ಲಿ ನಿಮ್ಮ ಒಂದು ಮನೆಯ ಕೆಲಸದ ಜೊತೆಗೆ ಈ ಒಂದು ರೇಷ್ಮೆ ಕೆಲಸಕ್ಕೆ ಯಾವ ರೀತಿ ತೊಡಗಿಸ್ಕೊಳ್ತಾ ಇದ್ರಿ ನಿಮ್ಮನ್ನ? ಮೊದ್ಲು ನಮ್ ತಂದೆ ಮನೇಲಿ ಇದ್ದಾಗ ನಮ್ಮ ಮದ್ವೆ ಫಿಕ್ಸ್ ಆದಾಗ ಹೇಳ್ತಾ ಇದ್ರು, ರೇಷ್ಮೆ ಸೊಪ್ಪ ಕುಯ್ತಾ ಇದ್ದೀನಿ, ರೇಷ್ಮೆ ಸೊಪ್ಪು ಹಾಕ್ತಾ ಇದ್ದೀನಿ, ಮತ್ತೆ ರೇಷ್ಮೆ ಮನೇಲಿ ಇದ್ದೀನಿ ಅಂತ ಹೇಳುವಾಗ ನನಗೆ ನೋಡಿರ್ಲಿಲ್ಲ, ಇನ್ನು ಮದ್ವೆ ಆಗಿರ್ಲಿಲ್ವಲ್ಲ. ಅವಾಗ ರೇಷ್ಮೆ ಸೊಪ್ಪು ಯಾವ ತರ ಇರುತ್ತೆ ಅಂತ ನನ್ಗೆ ಅದು ಐಡಿಯಾನು ಇರಲಿಲ್ಲ. ಚಂದ್ರಪಟ್ಟಣದಲ್ಲಿ ಹತ್ರದಲ್ಲಿ ಆದಷ್ಟು ಯಾರು ರೇಷ್ಮೆ ಬೆಳೀತಾ ಇರಲಿಲ್ಲ. ನಾನೇನ್ ಅನ್ಕೊಂಡೆ, ಈ ತರ ದಂಟಿನ ಸೊಪ್ಪು ಕಳೆ ಎಲ್ಲ ಇರುತ್ತಲ್ಲ, ಆ ತರ ಸೊಪ್ಪು ಇರ್ಬೋದು ಮೇ ಬಿ ಅಂತ ನಾನು ಅನ್ಕೊಂಡೆ. ಹಂಗಾಗಿ ನನ್ಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು, ಇದು ರೇಷ್ಮೆ ಬೆಳೆ, ಇದು ಗೂಡು ರೇಷ್ಮೆಗೆ ಬಳಸ್ತಾರೆ, ಸೀರೆಗೆ ಆ ತರ ಎಲ್ಲ ಇದ್ದು ರೇಷ್ಮೆನೂ ಸೀರೆ ಬಳಸೋದ್ನು ಈ ತರ ಗೂಡಿಂದ ತಯಾರು ಮಾಡ್ತಾರೆ ಅನ್ನೋದನ್ನ ನಾನು ಮದ್ವೆ ಆದ್ಮೇಲೆ ಸರ್ ನೋಡಿದ್ದು. ಮತ್ತೆ ಮನೆ ಕೆಲಸ ಮಾಡ್ಕೊಂಡು ರೇಷ್ಮೆ ಬೆಳಿಬೇಕು ಅಂದ್ರೆ ಅಂತ ಏನ್ ಕಷ್ಟ ಆಗಲ್ಲ, ಅತ್ತೆ ಸಪೋರ್ಟ್ ಮಾಡ್ತಾರೆ. ಮತ್ತೆ ಮಾವ ಹೊರಗಡೆ ಕೆಲಸ ಅಂದ್ರೆ ಬ್ಯಾಂಕ್ ಕೆಲಸ, ಸೊಸೈಟಿ ಕೆಲಸ ಆ ತರ ಎಲ್ಲ ಇದ್ರೆ ಮಾವ ಮಾಡ್ಕೋತಾರೆ. ಮನೇಲಿ ಅಡಿಗೆ ಕೆಲಸ, ಮನೆ ಕೆಲಸ ಸ್ವಲ್ಪ ಅತ್ತೆ ಸಪೋರ್ಟ್ ಮಾಡ್ತಾರೆ. ಮತ್ತೆ ಯಜಮಾನರು ಹೊರಗಡೆನೆ ಕೆಲಸ ಮಾಡೋದ್ರಿಂದ ಅವರು ಮೇಂಟೈನ್ ಮಾಡ್ಕೋತಾರೆ ಸರ್. ಯಾಕೆಂದ್ರೆ ನಾವೀಗ ರೇಷ್ಮೆ ಹುಳುವನ್ನ ಸಾಕ್ಬೇಕು ಅನ್ನೋ ಸಂದರ್ಭದಲ್ಲಿ ಎರಡು ಸಂದರ್ಭದಲ್ಲಿ ನಾವು ಈಗ ಹುಳುಗಳಿಗೆ ಈ ಒಂದು ರೇಷ್ಮೆ ಒಂದು ಆಹಾರವನ್ನ ಪೂರೈಕೆ ಮಾಡ್ಬೇಕತ್ತೆ. ಅಂತಂದ್ರೆ ಈಗ ಎಲೆಗಳನ್ನ ಪೂರೈಕೆ ಮಾಡ್ಬೇಕತ್ತೆ ಬೆಳಗ್ಗೆ ಮತ್ತೆ ಸಂಜೆಯ ಸಂದರ್ಭದಲ್ಲಿ. ಈ ಒಂದು ಸಂದರ್ಭದಲ್ಲಿ ನಿಮ್ಮನ್ನ ನೀವು ಹೇಗೆ ತೊಡಗಿಸ್ಕೊಳ್ತೀರಿ? ಜೊತೆಗೆ ಇನ್ನೇನು ಈ ಜ್ವರಗಳ ಹಂತಗಳಿದಾವೆ, ಈ ಹಂತದಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಕುರಿತಂತ ವಿಚಾರಗಳನ್ನ ತಿಳಿಸ್ಕೊಡಿ. ಎರಡನೇ ಜ್ವರಕ್ಕೆ ಹೋದ್ಮೇಲೆ ಅವ್ರು ನಮಗೆ ಕೊಡ್ತಾರೆ. ಎರಡನೇ ಜ್ವರದಿಂದ ನಾವು ತಂದು ಒಂದಿನ ಅಥವಾ ಅರ್ಧ ದಿನ ಆದ್ಮೇಲೆ ಮೇವು ಕೊಡ್ತೀವಿ. ಬೆಳಿಗ್ಗೆ 10 ಟೈಮ್ಗೆ ಒಂದ್ಸಲ, ಮತ್ತೆ ಸಂಜೆ 6 ಟೈಮ್ಗೆ ಒಂದ್ಸಲ ಕೊಡ್ತೀವಿ. ಅದು ಹುಳ ಎಷ್ಟು ಮಡಗಿರ್ತೀವಿ ನಾವು ಅಂದ್ರೆ ಬೆಡ್ ಲೆಕ್ಕದಲ್ಲಿ ಇಟ್ಟಿರ್ತೀವಿ. ಇಷ್ಟು ಕಂಬುದಯ, ಇಷ್ಟು ಸಜ್ಜೆ ಅಂತ ಇಟ್ಟಿರ್ತೀವಿ. 100 ಮೊಟ್ಟೆಗೆ ಒಂದ್ ಕಂಬುದಯ, 150 ಮೊಟ್ಟೆ, 200 ಮೊಟ್ಟೆ, ಹಂಗೆ 2 ಕಂಬುದಯ, 1.5 ಕಂಬುದಯ ಆತರ ಎಲ್ಲ ಇರುತ್ತೆ. ಮತ್ತೆ ನಮ್ಮ ಮನೆಗೆ ತಗೊಬಂದ್ಮೇಲೆ ನಾವು ಪೌಡರ್ ಹೊಡಿತೀವಿ, ಸುಣ್ಣ, ಅಂಕುಶ್ ಮತ್ತೆ ವಿಜೇತ ಪೌಡರ್ ಅಂತ ಮೂರನ್ನು ಬಳಸ್ತೀವಿ. ಅದು ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ್ಯಾವ ವಾತಾವರಣಕ್ಕೆ ಯಾವ್ಯಾವ ಪೌಡರ್ ಹೊಡಿಬೇಕು ಅದನ್ನ ನೋಡ್ಕೊಂಡು ನಮ್ಮ ಹಸ್ಬೆಂಡ್ ಹೊಡ್ಕೋತಾರೆ. ನಮ್ಮ ಮನೆಯವರು ಹೊಡೆದ ಮೇಲೆ ನಾವು ಸೊಪ್ಪು ಕಟ್ ಮಾಡ್ತಾ ಇರ್ತೀವಿ, ಅವರು ಔಷಧಿ ಹೊಡಿತಾ ಇರ್ತಾರೆ. ಎಲ್ಲ ಒಂದೊಂದರ ಕೆಲಸ ಮಾಡ್ತೀವಿ ಮನೇಲಿ. ಬೆಳಿಗ್ಗೆ ಅವ್ರ ಸೊಪ್ಪು ಹಾಕಟ್ಟೆ ಮತ್ತಿಗೆ ನಾವು ತಿಂಡಿ ಮಾಡಿ ಮಕ್ಕಳನ್ನ ಮೇಂಟೈನ್ ಮಾಡಿ ಮಕ್ಕಳನ್ನ ಕಳಿಸಿ ಆಮೇಲೆ ಮತ್ತೆ ರೇಷ್ಮೆ ಕೆಲ್ಸಕ್ಕೆ ಬಂದ್ಬಿಡ್ತೀವಿ. ಆಮೇಲೆ ಪೌರ್ ಹೊಡೆದು 1/2 ಆದ್ಮೇಲೆ ಸೊಪ್ಪು ಕೊಡ್ಬೇಕು. ಸೊಪ್ಪು ಕಟ್ ಮಾಡಿ ಸೊಪ್ಪು ಕೊಡ್ತೀವಿ ಸರ್ ಬೆಳಿಗ್ಗೆ ಮತ್ತೆ ಸಂಜೆ. ಈಗ ಪ್ರಮುಖವಾಗಿ ರೇಷ್ಮೆ ಬೆಳೆ ನೀರನ್ನ ಬೇಡುತ್ತೆ, ಅಂತಂದ್ರೆ ನೀರಿನ ಮೂಲ ತುಂಬಾ ಅಗತ್ಯ. ಹಾಗಾಗಿ ನಿಮ್ಮ ಒಂದು ಜಮೀನಿನಲ್ಲಿ ನೀರಿನ ಮೂಲ ಹೇಗಿದೆ ಅಂತ ತಿಳಿಸ್ಕೊಡಿ. ನೀರು ನಮ್ಗೆ ನೀರಿಗೇನು ಕೊರತೆ ಇಲ್ಲ ಸರ್. 3 ಬಾವಿ ಇದಾವೆ, ಮೀನ್ ಬಿಡೋಕ್ಕೋಸ್ಕರ ಕೃಷಿ ಹೊಂಡ ಹೊಡ್ಸಿದೀವಿ. ಅದೇ ನೀರು ಏನಾಗುತ್ತೆ, ಬಾವಿಗೆ ನೀರು ಕಡಿಮೆ ಆಗಕ್ ಬಿಡ್ತಾ ಇಲ್ಲ. ಅದೇ ನಾವು ಟಾರ್ಪಲ್ ಹಾಕಿ ಮಾಡಿಲ್ವಲ್ಲ, ಹಂಗಾಗಿ ತೆಂಗಿನ ಮರಗಳಿಗೆ ಬಳಕೆ ಆಗುತ್ತೆ, ಬಾವಿಗೂ ಬಳಕೆ ಆಗುತ್ತೆ, ನೀರು ಕಡಿಮೆ ಆಗಿಲ್ಲ. ಮತ್ತೆ ನಾವು 2 ಬ್ಯಾಚ್ ರೇಷ್ಮೆ ಮಾಡಿರೋದ್ರಿಂದ 1 ಬ್ಯಾಚ್ ಹನಿ ನೀರಾವರಿನೂ ಬಿಡ್ತೀವಿ, ಮತ್ತೆ ತುಂತುರು ನೀರಾವರಿನೂ ಮಾಡಿದ್ದೀವಿ, ಅಂದ್ರೆ ಡ್ರಿಪ್ ಮಾಡಿದೀವಿ, ಮತ್ತೆ ಇನ್ನೊಂದ್ ಕಡೆಗೆ ಸ್ಪ್ರಿಂಕ್ಲರ್ ಮಾಡಿದೀವಿ. ಹಂಗಾಗಿ ನೀರಿಗೇನ್ ಕಡಿಮೆ ಇಲ್ಲ ಸರ್. ನೀರಿನ ಮೂಲ ತುಂಬಾ ಚೆನ್ನಾಗಿದೆ, ಜೊತೆಗೆ ಒಂದು ಕೃಷಿ ಹೊಂಡ ಇದೆ ಅಂತ ಕೂಡ ಹೇಳಿದ್ರಿ. ಈಗ ಒಟ್ಟು ಎಷ್ಟು ಬೋರ್ವೆಲ್ ಇದೆ, ಪ್ರಸ್ತುತ ಎಷ್ಟು ನೀರು ಬರ್ತಾ ಇದೆ ಆ ಒಂದು ಬೋರ್ವೆಲ್ಗಳಲ್ಲಿ? ಕೃಷಿ ಹೊಂಡ ಒಡಿಸಿರೋದ್ರಿಂದ ನೀರ್ ಚೆನ್ನಾಗಿ ಬಾವಿಗೂ ಸಪೋರ್ಟ್ ಆಗುತ್ತೆ, ಮತ್ತೆ ತೆಂಗಿನ ಮರಗಳಿಗೂ ಸಪೋರ್ಟ್ ಆಗುತ್ತೆ. ಮತ್ತೆ ನಾವು ಹಳೆ ಬಾವಿ ಒಂದು ಕೈಲ್ ಕೊರ್ಸಿದ್ರು, ಕೈಲ್ ಕೊರ್ಸಿ ಇವಾಗ ಮೋಟರ್ ಬಿಟ್ಕೊಂಡಿದೀವಿ. ಆ ಬಾವಿ 100 ಕೊರ್ದಿದ್ದಾರೆ, ಅದು 2.5-3 ಬರುತ್ತೆ. ಅಂದ್ರೆ ಬಿಸಿಲು ಟೈಮಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ, ಮಾಮೂಲಿ ಮಳೆ ಟೈಮಲ್ಲೆಲ್ಲ ಸ್ವಲ್ಪ ಚೆನ್ನಾಗಿ ಬರುತ್ತೆ ನೀರು. ಮತ್ತೆ ಇನ್ನೊಂದು ಬಾವಿಲಿ 2.5-2 ನೀರು ಬರುತ್ತೆ, ಅದರಲ್ಲೂ ಏನ್ ಕಡಿಮೆ ಆಗಿಲ್ಲ, ಒಂದೇ ಮಟ್ಟದಲ್ಲಿ ನೀರು ಬರುತ್ತೆ. ಸಾಮಾನ್ಯ ಬೇಸಿಗೆ ಸಂದರ್ಭದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರು ಕಡಿಮೆ ಆಗುತ್ತೆ ಅಂತ ಹೇಳಿದ್ರಿ. ಈ ಬೇಸಿಗೆ ಸಂದರ್ಭದಲ್ಲಿ ನೀರನ್ನ ಸಮರ್ಪಕವಾಗಿ ನಿಮ್ಮ ಒಂದು ಜಮೀನಿನ ಎಲ್ಲಾ ಬೆಳೆಗಳಿಗೆ ಪೂರೈಕೆ ಮಾಡಲಿಕ್ಕೆ ಯಾವ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ? ಅದೇ ಸರ್, ಒಂದ್ ಕಡೆ ರೇಷ್ಮೆಗೆ ಡ್ರಿಪ್ ವ್ಯವಸ್ಥೆ ಮಾಡ್ಕೊಂಡಿದ್ವಿ. ನೀರ್ ಕಡಿಮೆ ಆದಾಗ ಡ್ರಿಪ್ ಕೊಡ್ತೀವಿ, ನೀರ್ ಚೆನ್ನಾಗಿದ್ದಾಗ ಹನಿ ನೀರಾವರಿ ಕೊಟ್ಬಿಡ್ತೀವಿ. ಒಂದ್ ಕಡೆ ಡ್ರಿಪ್ ಕೊಟ್ಟಾಗ ಒಂದ್ ಕಡೆ ಸ್ಪ್ರಿಂಕ್ಲರ್ ಚಿಕ್ಕವು ಜೆಟ್ ಬರುತ್ತೆ, ಜೋಳ ಮತ್ತೆ ಕಾಳುಗಳು ಬೇರೆ ಪೈರುಗಳಿಗೆ ಜೆಟ್ ಅಲ್ಲಿ ಕೊಟ್ಕೋತೀವಿ. ಮತ್ತೆ ಎರಡ್ ಬಾವಿನ ಒಂದೇ ಕಡೆ ತಿರ್ಕೊಂತೀವಿ, ಗೇಟ್ ವಾಲ್ ವ್ಯವಸ್ಥೆ ಮಾಡ್ಕೊಂಡಿದೀವಿ. ನೀರ್ ಜಾಸ್ತಿ ಇದ್ದಾಗ ಒಂದೊಂದು ಬಾವಿನ ಒಂದೊಂದು ಬೆಳೆಗೆ ಬಳಸ್ಕೋತೀವಿ, ನೀರ್ ಕಡಿಮೆ ಇದ್ದಾಗ ಮೂರ್ ಬಾವಿನ ಒಂದೇ ಕಡೆ ತಿರ್ಕೊಂಡು ಮೇಂಟೈನ್ ಮಾಡ್ತೀವಿ ಸರ್. ರೇಷ್ಮೆ ಜೊತೆಗೆ ಜಮೀನಿನಲ್ಲಿ ಒಟ್ಟು 30 ತೆಂಗಿನ ಮರಗಳಿದೆ ಅಂತ ಹೇಳಿದ್ರಿ, ತೆಂಗಿನ ಮರದ ಇಳುವರಿ ಹೇಗಿದೆ? ಹಾಗೇನೆ ಇದಕ್ಕೆ ನೀರಿನ ಮೂಲವನ್ನು ಯಾವ ರೀತಿ ಪೂರೈಕೆ ಮಾಡ್ಕೊಂಡು ಇದನ್ನ ನಿರ್ವಹಣೆ ಮಾಡ್ಕೊಂಡು ಬರ್ತಾ ಇದೀರಾ? 30 ತೆಂಗಿನ ಮರಗಳಲ್ಲಿ ವರ್ಷಕ್ಕೆ ನಾವು ಒಂದ್ ಕುಯಿಲಿಗೆ 2,000 ಕಾಯಿ ಬೀಳುತ್ತೆ. ಮತ್ತೆ ಒಂದೊಂದ್ಸಲ ಎಳ್ನೀರ್ನು ಕೊಡ್ತೀವಿ. ನೀರಿನ ಪೂರೈಕೆ ಅಂದ್ರೆ ನೀರ್ ಕಡಿಮೆ ಇದ್ದಾಗ ಡ್ರಿಪ್ ಮಾಡ್ಬಿಡ್ತೀವಿ, ಡ್ರಿಪ್ ಮಾಡಿ ಒಂದೊಂದ್ ತೆಂಗಿನ ಮರಕ್ಕೆ ಡ್ರಿಪ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಸುತ್ತ ಗುಣಿ ತೆಗೆದ್ಬಿಟ್ಟು ಅದಕ್ಕೆ ಹಾಯ್ ನೀರ್ ಬಿಡ್ತೀವಿ, ನೀರ್ ಚೆನ್ನಾಗಿದ್ರೆ. ಮಳೆ ಟೈಮಲ್ಲಿ ನೀರ್ನ ಆಗತ್ತೆ ಇಲ್ಲ ಸರ್. ತಮ್ಮ ಜಮೀನಿನಲ್ಲಿ ವಿವಿಧ ಜಾತಿಯ ಹಣ್ಣಿನ ಗಿಡಗಳು ಹಾಗೇನೆ ಅಲಂಕಾರಿಕ ಗಿಡಗಳನ್ನ ಹಾಕೊಂಡಿದ್ರಿ, ಹಾಕೊಂಡಿರೋ ಕಾರಣ ಏನು ಅಂತ ತಿಳಿಸ್ಕೊಡಿ. ಹಣ್ಣಿನ ಗಿಡಗಳು ಸರ್ ಮಕ್ಕಳಿಗೆಲ್ಲ ನಾವು ಹೊರಗಡೆ ಏನು ಹಣ್ಣು ತರ್ತಾ ಇಲ್ಲ. ಇವಾಗ ಸೀಬೆಹಣ್ಣಿನ ಕಾಲದಲ್ಲಿ ಅಂದ್ರೆ ಗೌರಿ ಹಬ್ಬ ಟೈಮಲ್ಲಿ ಸೀಬೆಹಣ್ಣು ಯಥೇಚ್ಛವಾಗಿ ಸಿಗುತ್ತೆ, ಮತ್ತೆ ಹಲಸು ಇರುತ್ತೆ, ಸೀಸನಲ್ ಮಾವಿರುತ್ತೆ, ಮತ್ತೆ ದಾಳಿಂಬೆ ಸೀತಾಫಲ ಹಣ್ಣು ಹಂಗೆಲ್ಲ ನಮಗೆ ಸಿಗುವಾಗ ನಾವು ಹೊರಗಡೆಯಿಂದ ಹಣ್ಣು ಯಾಕೆ ತರಬೇಕು ಅಂದ್ಬಿಟ್ಟು ನಾವು ಮನೆಯಲ್ಲೇ ಯಾವ್ಯಾವ ವಿಧವಾದ ಹಣ್ಣುಗಳು ನಮಗೆ ಪರಿಚಯ ಆಗುತ್ತೋ ಹಣ್ಣುಗಳ ಗಿಡಗಳೆಲ್ಲ ತಗೊಬಂದು ಹಾಕೋತಾ ಇದ್ದೀವಿ ಸರ್. ನಮಗೆ ತಿನ್ನಕ್ಕಾಗುತ್ತೆ ಸರ್, ನಾವು ಮಾರಾಟಕ್ಕೆ ಮಾಡುವಷ್ಟೇನು ಬೆಳೀತಾ ಇಲ್ಲ, ನಮಗೆ ಸಿಗುತ್ತೆ. ಮತ್ತೆ ನಮ್ಮನೆಗೆ ಯಾರಾದರೂ ಬಂದವರಿಗೆ ಕೊಟ್ಟು ಕಳಿಸ್ತೀವಿ, ಮಾರಿ ಅಂತ ಹೇಳ್ತಾರೆ. ಆದ್ರೆ ನಮ್ಗೆ ಅದು ಮಾರೋದ್ರ ಮೇಲೆ ಇಂಟ್ರೆಸ್ಟ್ ಇಲ್ಲ ಸರ್, ಬಂದವ್ರಿಗೆ ಕೊಡ್ಬೇಕು, ತಿನ್ನೋರಿಗೆ ತಿನ್ನಿಸ್ಬೇಕು, ಇಲ್ಲ ಅಂದ್ರೆ ಅವ್ರು ಯಾರು ಹಾಕಿರಲ್ಲ ಅವ್ರಿಗೆ ಕೊಡ್ಬೇಕು, ನಾವು ತಿನ್ಬೇಕು ಸರ್. ಇದೆಲ್ಲದರ ಹಿನ್ನೆಲೆಯಲ್ಲಿ ನಾವು ನಮ್ಮ ಕೇಳುಗರಿಗೆ ಒಂದು ವಿಚಾರವನ್ನ ಹೇಳಲೇಬೇಕು. ಇಷ್ಟೆಲ್ಲ ಕೆಲಸವನ್ನ ಮಾಡ್ತಾ ಇರುವಂತಹ ನಿಶ್ಚಿತ ಅವರು ಗಂಡನ ಮನೆಯಲ್ಲಿ ಅವ್ರನ್ನ ಪ್ರೀತಿಯಿಂದ ಅಕ್ಕಪಕ್ಕದವರೆಲ್ಲ ಶ್ವೇತಾ ಅಂತೇಳಿ ಕರೀತಾರೆ. ಇವರಿಗೆ 2021-22 ಸಾಲಿನ ತಾಲೂಕು ಮಟ್ಟದ ಯುವ ರೈತ ಮಹಿಳೆ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ. ಈ ಸಂದರ್ಭದಲ್ಲಿ ನಾವು ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾ ಜೊತೆಗೆ ಈ ಒಂದು ಪ್ರಶಸ್ತಿಯನ್ನ ಪಡ್ಕೊಂಡಂತಹ ವಿಚಾರವಾಗಿ ಏನ್ ಹೇಳ್ತಾರೆ ಅಂತ ಹೇಳಿ ಕೇಳೋಣ. ಪ್ರಶಸ್ತಿ ಅಂದ್ರೆ ನಾವು ಪ್ರಶಸ್ತಿಯನ್ನು ನಾವು ಬೇಕೇ ಬೇಕು ಅಂತ ಏನು ನಾವು ಅರ್ಜಿ ಹಾಕಿರ್ಲಿಲ್ಲ ಸರ್. ನಮ್ಗೆ ಕೆವಿಕೆ ಹಾಸನ್ ಕಂದ್ಲಿಯಿಂದ ಮೀನ್ ಬಿಡ್ಸೋಕೆ ಅಂದ್ಬಿಟ್ಟು ಅವ್ರ ಡಿಪಾರ್ಟ್ಮೆಂಟ್ ಇಂದ ಮೀನುಗಾರಿಕೆ ಇಲಾಖೆ ಅವ್ರು ಬಂದಿದ್ರು. ನಾವು ಜಮೀನ್ ಹತ್ರ ಕೆಲಸ ಮಾಡಲ್ಲ, ಇವ್ರೇನೋ ಅಫಿಷಿಯಲ್ ಇರ್ಬೇಕು ಅಂದ್ಬಿಟ್ಟು ಏನ್ ಓದಿದೀರಾ, ನೀವೇನ ಕೆಲಸ ಮಾಡ್ತಾ ಇದೀರಾ ಅಂತ ಕೇಳಿದ್ರು. ಹಂಗಾಗಿ ಇಲ್ಲ ಸರ್, ನಾವು ಜಮೀನ್ ಹತ್ರನೇ ಇದ್ದೀರಾ, ನಿಮ್ ನೋಡಿದ್ರ ಹಂಗ ಅನ್ಸಲ್ವಲ್ಲ ಅಂತ ಹೇಳಿದ್ರು. ಹಂಗಾಗಿ ಆಮೇಲೆ ಅವ್ರ ಕಡೆಯಿಂದ ನಮಗ್ ಪರಿಚಯ ಆಯ್ತು, ಈ ತರ ತಾಲೂಕು ಮಟ್ಟದೊಂದು ಯುವ ರೈತ ಮಹಿಳೆ ಅನ್ನೋದೊಂದು ಪ್ರಶಸ್ತಿ ಇದೆ, ಮತ್ತೆ ರಾಜ್ಯ ಮಟ್ಟದೊಂದು ಪ್ರಶಸ್ತಿ ಇದೆ, ಆ ತರ ಎಲ್ಲ ನಮ್ಗೆ ಪರಿಚಯನೇ ಇರ್ಲಿಲ್ಲ, ಯಾರು ನಮಗ್ ತಿಳಿಸ್ಕೊಟ್ಟಿರ್ಲಿಲ್ಲ. ಅವ್ರು ಹೇಳಿದ್ಮೇಲೆ ಅವರೇ ನಮಗೆ ಸಪೋರ್ಟ್ ಮಾಡಿ ಹಾಕಿ, ನೀವು ಅರ್ಜಿ ಹಾಕಿ ಇಷ್ಟೆಲ್ಲ ಕೆಲಸ ಮಾಡ್ತೀರಾ, ಪ್ರಶಸ್ತಿ ಯಾಕೆ ತಗೊಂಡಿಲ್ಲ ನೀವು ಇನ್ನೂ ಅಂತ ಹೇಳಿ. ಈಗಿನ ಕಾಲದ ಹೆಣ್ಮಕ್ಳು ಯಾರು ಕೆಲಸ ಮಾಡಲ್ಲ, ಎಲ್ಲ ಸಿಟಿಗೆ ಹೋಗ್ಬೇಕು ಸಿಟಿಗೆ ಹೋಗ್ಬೇಕು ಅಂತ ಓಡಾಡ್ತಾರೆ. ನೀವು ಜಮೀನ್ ಹತ್ರ ಕೆಲಸ ಮಾಡ್ಕೊಂಡು ನೀವು ಎಲೆಮರೆ ಕಾಯಂಗಿದ್ದೀರಲ್ಲ, ನೀವ್ ಏನ್ಕೂ ಮುಂದ್ ಬರ್ತಾ ಇಲ್ವಲ್ಲ ಅಂತ ಅನ್ಬಿಟ್ಟು ಅವರೇ ಹೇಳಿದ್ರು ಸರ್. ಮೊದಲನೇದಾಗಿ ನೀವು ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಕ್ಕೆ ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ನೀವು ಪ್ರಶಸ್ತಿ ಪಡೆದಂತಹ ಸಂದರ್ಭ ಹೇಗಿತ್ತು, ಆ ಸಂತಸದ ಕ್ಷಣಗಳನ್ನ ನಮ್ಮ ಕೇಳುಗರೊಂದಿಗೆ ಹಂಚಿಕೊಳ್ಳಿ. ತುಂಬಾ ಖುಷಿ ಆಯ್ತು. ನಮ್ಗೆ ಪ್ರಶಸ್ತಿ ಅಂತ ಅಂದ್ರೆ ನಾವ್ ಯಾವತ್ತೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ, ಹಂಗಾಗಿ ನಮ್ಗೆ ಅದ್ರ ಅನುಭವನೂ ಇರ್ಲಿಲ್ಲ. ನಮ್ ಯಜಮಾನ್ರಿಗೂ ಖುಷಿ, ನಮ್ ಹೆಂಡತಿ ನನ್ ಜೊತೆ ಕೆಲಸ ಮಾಡ್ಕೊಂಡು ಅವ್ರಿಗೂ ಪ್ರಶಸ್ತಿ ಸಿಗ್ತಾ ಇದೆ ಅಂತ ಎಲ್ಲಾರ ಹತ್ರನು ಹೇಳ್ಕೊತಿದ್ರು. ಮತ್ ನನ್ಗೂ ಒಂಥರ ಖುಷಿ, ಅಷ್ಟು ಜನದ ಮಧ್ಯೆ ನಾವು ಸ್ಟೇಜ್ ಮೇಲೆ ಹೋಗಿ ಗಣ್ಯರಿಂದ ನಮ್ಗೆ ಸನ್ಮಾನ ಆಗುತ್ತೆ, ಪ್ರಶಸ್ತಿ ಕೊಡ್ತಾರೆ ಅಂತಂದ್ರೆ ಅದ್ರಂತ ಖುಷಿ ಇನ್ನೇನಿಲ್ಲ. ಬರೀ ನಾವು ಜಮೀನ್ ಹತ್ರನೇ ಕೆಲಸ ಮಾಡ್ಕೊಂಡು ಬರೀ ಇಷ್ಟಕ್ಕೆ ಸೀಮಿತ ಆಗಿದ್ದ ನಾವು, ಇದೇ ನಮಗೆ ಗೊತ್ತಿರ್ಲಿಲ್ವಲ್ಲ ಅಂತ ಅನ್ಬಿಟ್ಟು ನಮ್ಗೆ ತುಂಬಾ ಖುಷಿ ಆಯ್ತು ಸರ್. ಅಷ್ಟು ಜನದ ಮಧ್ಯೆ ನಮ್ಮನ್ ಗುರುತಿಸಿ ನಮ್ಗೆ ಅಂತ ಒಂದು ಮುಖ್ಯ ಸ್ಥಾನ ಕೊಡ್ತಾರಲ್ವಾ, ಅದು ತುಂಬಾ ಖುಷಿ ಆಗುತ್ತೆ ಸರ್. ನಮ್ಮ ಕೇಳುಗರಿಗೆ ಈ ಸಂದರ್ಭದಲ್ಲಿ ಮತ್ತೊಂದು ವಿಚಾರವನ್ನ ನೆನಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಯಾಕೆಂತಂದ್ರೆ ಅಪ್ಪನ ಮನೆಯಲ್ಲಿ ಏನು ಕೆಲಸವನ್ನ ಮಾಡದೆ ಕಡಿಮೆ ಇಳುವರಿಯಲ್ಲಿ ತರಕಾರಿ ಮತ್ತು ಹಸುವಿನ ಮೇವಿನ ಬೆಳೆಗಳಿಗೆ ಸಹಕಾರವನ್ನ ಮಾಡ್ತಾ ಇದ್ದಂತಹ ನಿಶ್ಚಿತ ಅವರು ಗಂಡನ ಮನೆಗೆ ಬಂದ ನಂತರ ಇರುವಂತಹ 2.5 ಎಕರೆ ಜಮೀನಿನಲ್ಲಿ ಮುಖ್ಯವಾಗಿ 1.5 ಎಕರೆ ರೇಷ್ಮೆ ಬೆಳೆಯ ಜೊತೆಗೆ ಇತರೆ ಬೆಳೆಗಳ ಸಾಗುವಳಿಯಲ್ಲಿ ಗಂಡನೊಂದಿಗೆ ತಾನೂ ಕೂಡ ಕೈಜೋಡಿಸಿ ಅತ್ತೆ ಮಾವನ ಸಹಕಾರದೊಂದಿಗೆ ಕಳೆದ ಬಾರಿಯ 2021-22 ಸಾಲಿನ ತಾಲೂಕು ಮಟ್ಟದ ಯುವ ರೈತ ಮಹಿಳೆಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಖಂಡಿತವಾಗ್ಲೂ ಬಹಳ ಮೆಚ್ಚತಕ್ಕಂತಹ ಮತ್ತು ಅಭಿನಂದನೆ ಮಾಡತಕ್ಕಂತಹ ವಿಚಾರ ಅಂತಾನೆ ಹೇಳಬಹುದು. ಈ ನಿಟ್ಟಿನಲ್ಲಿ ನಮ್ಮ ಇಂದಿನ ಯುವ ರೈತ ಮಹಿಳೆಯರಿಗೆ ನಿಮ್ಮ ಕಿವಿ ಮಾತು ಏನು ನಿಶ್ಚಿತ ಅವರೇ? ಮಹಿಳೆಯರು ಅಂದ್ರೆ ಹಳ್ಳಿಲಿ ಹುಟ್ಟಿ ಹಳ್ಳಿಲಿ ಬೆಳೆದಿರೋರು ಮಾತ್ರ ಕೃಷಿ ಮಾಡ್ಬೇಕು, ಮತ್ತೆ ರೈತರ ಮಕ್ಕಳು ಮಾತ್ರ ಕೃಷಿ ಮಾಡ್ಬೇಕು ಅಂತ ಹೆಣ್ಮಕ್ಳು ಏನ್ ಮಾಡ್ತಾ ಇದಾರೆ, ಆ ತರ ಯೋಚನೆ ಮಾಡ್ತಾರೆ ಸರ್. ಹೆಣ್ಮಕ್ಳಿಗೆ ಏನಂತ ಅಂದ್ರೆ ಇವಾಗ ಎಲ್ಲ ಕೆಲ್ಸ ಕೃಷಿಗೆ ಕೂಲಿ ಹಾಳಾಗೋದು ಬರೀ ಹೆಣ್ಮಕ್ಳೆ, ಹಂಗಾಗಿ ಬರೀ ಸಿಟಿಲಿ ಇದ್ರೂ ನಾವು ಸಿಟಿಲೇ ಇರ್ಬೇಕು ಅನ್ನೋದು ತಪ್ಪು. ಹಳ್ಳಿಲಿ ಇದ್ರೂ ನಾವ್ ಇಲ್ಲಿಷ್ಟು ಹಳ್ಳಿಲಿ ಯಾಕೆ ಇರ್ಬೇಕು, ನಾವು ಜಮೀನ್ ಹತ್ರ ಯಾಕೆ ಮಾಡ್ಬೇಕು ಕೆಲ್ಸ, ನಾವು ಸ್ಟ್ಯಾಂಡರ್ಡ್ ಆಗಿದೀವಿ, ನಾವು ಓದಿದೀವಿ ಅಂತ ಬೆಂಗಳೂರಲ್ಲೇ ಇರ್ಬೇಕು, ನಾವು ಸಿಟಿಲೇ ಇರ್ಬೇಕು, ನಾವು ಕೆಲ್ಸನೇ ಮಾಡ್ಬೇಕು ಅಂತ ಅನ್ಕೊಳ್ಳೋದು ತಪ್ಪು. ಈಗ ಏನ್ ಮಾಡ್ತಾ ಇದಾರೆ, ಗಂಡು ಮಕ್ಳಿಗಿಂತ ಹೆಣ್ಮಕ್ಳಿಗೆ ಜಾಸ್ತಿ ಒತ್ತು ಕೊಡ್ತಾ ಇದಾರೆ ಕೃಷಿನಲ್ಲಿ. ಮತ್ತೆ ಇವಾಗ ಸಖಿ ಅಂತ ಒಂದ್ ಪ್ರೋಗ್ರಾಮ್ ಮಾಡ್ತಾ ಇದ್ರು ಕೆ ವಿ ಕೆ ಕಂದ್ಲಿಂದ, ಇಲ್ಲಿಗೂ ಸುಮಾರು 60-100 ಜನ ಬಂದಿದ್ರು. ಗಂಡು ಮಕ್ಳು ಸಾಕು ಸಂಶೋಧನೆ ಮಾಡಿರೋದು, ಇನ್ ಹೆಣ್ಮಕ್ಳ ಕೈಲಿ ಸಂಶೋಧನೆ ಮಾಡ್ಸೋಣ ಅಂತ ಅನ್ಬಿಟ್ಟು ಈಗ ಹೆಣ್ಮಕ್ಳಿಗೆ ಜಾಸ್ತಿ ಒತ್ತು ಕೊಡ್ತಾ ಇದಾರೆ. ಹಂಗಾಗಿ ಹೆಣ್ಮಕ್ಳು ಜಾಸ್ತಿ ಕೃಷಿಗೆ ತೊಡಗಿಸ್ಕೋಬೇಕು, ಕೃಷಿಗೆ ಇಷ್ಟ ಪಡಬೇಕು ಜಾಸ್ತಿ. ಸುಮ್ನೆ ನಾವು ಹೊರಗಡೆ ಹೋಗಿ ಇನ್ನೊಬ್ರು ಮಾಡಿರೋದನ್ನ ನೋಡಿ ಖುಷಿ ಪಡೋದ್ಕಿಂತ ನಾವ್ಯಾಕೆ ಮಾಡಬಾರ್ದು, ನಮ್ಮ ಹತ್ರ ಏನ್ ಜಮೀನ್ ಇರಲ್ವಾ. ಗಂಡನ್ನ ಕರ್ಕೊಂಡು ಹೋಗ್ತಾರೆ ಸರ್ ಬೆಂಗಳೂರಿಗೆಲ್ಲ, ನಿಮ್ಮ ಅಪ್ಪ ಅಮ್ಮನ ಯಾಕೆ ನೋಡ್ಕೋಬೇಕು, ನಾನೇ ಕೃಷಿ ಮಾಡ್ಬೇಕು, ನಾನೇಕೆ ದನ ಕಾಯ್ಬೇಕು, ನಾನೇಕೆ ನಿಮ್ ಮನೆ ಹತ್ರ ಕೆಲ್ಸ ಮಾಡ್ಬೇಕು ಅಂತ ಸಿಟಿ ಕರ್ಕೊಂಡು ಹೋಗ್ತಾರೆ. ನೀನ್ ಬರ್ಲಿಲ್ಲ ಅಂದ್ರೆ ನಾನೇ ಹೋಗ್ತೀನಿ ಅನ್ಬಿಟ್ಟು ಸುಮಾರು ಜನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಾನು ಹೇಳೋದೇನು ಅಂತ ಅಂದ್ರೆ, ನೀವು ಸಿಟಿಲಿರೋದು ದೊಡ್ಡ ವಿಚಾರ ಅಲ್ಲ, ಗಂಡ ಅತ್ತೆ ಮಾವ ಎಲ್ಲಾರನ್ನ ಸಂಭಾಳಿಸ್ಕೊಂಡು ನಿನ್ ಗಂಡನ ಜೊತೆ ನೀನ್ ಹೆಂಗ್ ಬದುಕ್ತಿದ್ಯಾ ಅನ್ನೋದು ಮುಖ್ಯ, ಅದು ಮೇನ್. ಹಂಗಾಗೋಸ್ಕರ ಏನ್ ನಮ್ಮನ್ನೇನು ಯಾರು ಹೀಳ್ಸಕ್ ಬರಲ್ಲ ಕೃಷಿ ಮಾಡ್ತಾ ಇದಾರಲ್ಲ ಅನ್ಬಿಟ್ಟು. ನಮ್ಗು ಮದ್ವೆ ಆದಷ್ಟರಲ್ಲಿ ಹೆಂಗ ಅಂತ ಇದ್ರು, ನೋಡ ಅಷ್ಟು ಚೆನ್ನಾಗಿದ್ದ ಹೆಣ್ಮಗ್ಳನ್ ಕರ್ಕೊಬಂದು ಕೃಷಿ ಮಾಡಿಸ್ತಾವ್ರೆ, ಕಡ್ಡಿ ಕಟ್ ಮಾಡಿಸ್ತಾವ್ರೆ, ಸೊಪ್ಪು ಒರೆಸ್ತಾರೆ, ಸೊಪ್ಪು ಹಾಕಿಸ್ತಾರೆ, ಹುಡ್ಗಿಗೆ ಎಷ್ಟು ಹಿಂಸೆ ಕೊಡ್ತಾವ್ರೆ ಅಂತವ. ನಮ್ ತಂದೆ ತಾಯಿನು ಸ್ವಲ್ಪ ದಿನ ಬೇಜಾರು ಮಾಡ್ಕೊಂಡ್ರು. ಇವಾಗ ಏನಂತಾರೆ, ಅವ್ರ ಮನೆ ಕೆಲ್ಸ ಅವ್ರು ಮಾಡ್ಕೋತಾರೆ ಬಿಡು, ನಮ್ಗೇನು ನಾವೇನ್ ಅವ್ರಿಗೆ ಮಾಡ್ಕೊಡಕ್ ಹೋಯ್ತಿವ, ನಾವೇನ್ ತಂದ್ಕೊಡಕ್ ಹೋಯ್ತಿವ ಅವ್ರಿಗೆ, ಅವ್ರ ಗಂಡ ಹೆಂಡತಿ ಹೆಂಗೋ ಚೆನ್ನಾಗಿದ್ದಾರೆ ಜೀವನ ಮಾಡ್ತಾವ್ರೆ, ನಾವ್ ಯಾರ ಹತ್ರನು ಬೇಡ್ಬೇಕಾಗಿಲ್ಲ, ನಾವ್ ಕೆಲ್ಸಕ್ಕೆ ಹೋಗಿ ಇನ್ನೊಬ್ರ ಹತ್ರ ಸಂಬಳ ಕೇಳ್ಬೇಕಾಗಿಲ್ಲ. ಗೌರ್ಮೆಂಟ್ ಅಫಿಷಿಯಲ್ ಹೆಂಗೆ ಸಂಬಳ ತಗೋತಾ ಇದಾರೆ, ನಾವ್ ಅದಕ್ಕಿಂತ ಹೆಚ್ಚಾಗಿ ಖುಷಿಯಾಗೂ ಇದೀವಿ. ನಮಗ್ ರಜಾ ಬೇಕು ಅಂತ ಕೇಳಂಗಿಲ್ಲ, ನಾವು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಪರ್ಮಿಷನ್ ಕೇಳಂಗಿಲ್ಲ, ಆರಾಮಾಗಿ ಕೆಲಸ ಮಾಡ್ಕೋತೀವಿ. ತಿಂಗ್ಳಿಗೆ ಒಂದ್ಸಲ ಬೆಳೆ ಬರುತ್ತೆ, ಬೆಳೆಗ್ ಮಾರ್ಬಿಟ್ಟು 100,000 ದುಡ್ಡು ಬರುತ್ತೆ, ನಾವು ಬೆಳೆ ಗೂಡ್ ಎಷ್ಟು ಮಾರಿರ್ತೀವಿ ಅದಕ್ಕೆ ತಕ್ಕನಾಗ ನಮಗೆ ಆದಾಯ ಬರುತ್ತೆ. ಮತ್ತೆ ಮೀನು, ಹಂದಿ, ನಾಯಿ, ಮತ್ತೆ ಸೊಪ್ಪು ಬೆಳ್ಕೋತೀವಿ ನಾವು ಮನೆಗೆ, ಸಾಂಬಾರ್ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಸಿಗೆ ಆ ತರ ಸೊಪ್ಪೆಲ್ಲ ಬೆಳ್ಕೋತೀವಿ, ಅದೆಲ್ಲ ಮನೆ ಖರ್ಚಿಗೆ ಆಗುತ್ತೆ. ಹಂಗಾಗಿ ಈ ಕೃಷಿ ಅಂದ್ರೆ ಯಾರು ನೆಗ್ಲೆಕ್ಟ್ ಮಾಡಂಗಿಲ್ಲ ಸರ್, ಈಗ ಅದೇ ಮುಖ್ಯ ಆಗಿರೋದ್ರಿಂದ ಆರೋಗ್ಯವಾಗೂ ಇರ್ತೀವಿ. ಈ ಕೊರೋನಾ ಟೈಮಲ್ಲೆಲ್ಲ ಏನ್ ಮಾಡಿದ್ರು, ಈಗ ಸಿಟಿಲಿ ಇದ್ದಾರೆಲ್ಲ ಹಳ್ಳಿ ಕಡೆ ಬಂದ್ಬಿಟ್ರು, ಆಗ ಏನ್ ಅನ್ನಿಸ್ತು ಅದನ್ನಾರು ಅರ್ಥ ಮಾಡ್ಕೊಂಡು, ಈಗ ಹಳ್ಳಿನೇ ಬೆಸ್ಟ್, ಸಿಟಿ ಏನೋ ಸುಮ್ನೆ ಶೋಕಿಗೋಸ್ಕರ ಅಷ್ಟೇ, ಈಗ ಹಳ್ಳಿ ಜೀವನ ಹಳ್ಳಿನೇ, ಸಿಟಿ ಜೀವನ ಸಿಟಿನೇ. ಇನ್ನೊಬ್ರ ಹತ್ರ ಕೈ ಚಾಚೋದ್ರ ಬದಲು ಈಗ ನಮ್ ಜಮೀನ್ ಹತ್ರ ನಮ್ಮಲ್ಲಿ ಎಷ್ಟಿದೆ, 2.5 ಎಕರೆನೋ 10 ಎಕರೆನೋ 5 ಎಕರೆನೋ 1 ಎಕರೆ ಇದ್ರು ಅದ್ರ ಸುಮಾರು ಜನ ಎಷ್ಟೋ ಜನ ಮುಂದೆ ಬಂದಿದ್ದಾರೆ ಸರ್. 1 ಎಕರೆಲ್ಲಿ 6 ಬೆಳೆ ಬೆಳ್ಕೊಂಡು ಎಷ್ಟೋ ಜನ ಉದ್ದಾರ ಆಗಿದ್ದಾರೆ. ಹಂಗಾಗಿ ಕೃಷಿನ ಯಾರು ನೆಗ್ಲೆಕ್ಟ್ ಮಾಡಬಾರ್ದು, ಅದನ್ನ ಕೀಳಾಗಿ ನೋಡಬಾರ್ದು, ಈಗ ಅದರಿಂದನ ನಾವು ಜೀವನ ಮಾಡ್ತಾ ಇದೀವಿ ಸರ್ ಚೆನ್ನಾಗಿ. ನಮ್ಮಲ್ಲೇ ಒಂದು ವಿಚಾರ ಮೂಡ್ ಬರ್ತಾ ಇದೆ, ಈಗ ನೀವು ಆರಂಭದ ದಿನಗಳಲ್ಲಿ ಕೃಷಿಯನ್ನ ತೊಡಗಿಸ್ಕೊಂಡವ್ರ ಅಲ್ಲ, ನಂತರದ ದಿನಗಳಲ್ಲಿ ಗಂಡನ ಮನೆಗೆ ಬಂದ ನಂತರ ಅತ್ತೆ ಮಾವನ ಮಾರ್ಗದರ್ಶನದಲ್ಲಿ ಗಂಡನ ಸಹಕಾರದೊಂದಿಗೆ ಕೃಷಿಯಲ್ಲಿ ತೊಡಗಿಸ್ಕೊಂಡ್ರಿ, ಹಂತ ಹಂತವಾಗಿ ಕೃಷಿನಲ್ಲಿ ತೊಡಗಿಸ್ಕೊಂಡು ಇಡೀ ನಮ್ಮ ತಾಲೂಕೆ ಮೆಚ್ಚೋ ಹಾಗೆ ತಾಲೂಕು ಮಟ್ಟದ ಯುವ ರೈತ ಮಹಿಳೆಯ ಪ್ರಶಸ್ತಿಯನ್ನ ಪಡೆದ್ರಿ. ಇಷ್ಟಾದ್ಮೇಲೆ ಯಾಕೆ ನಾನು ಕೆಲಸ ಮಾಡಬೇಕು, ಕೃಷಿ ಕೆಲಸ ಮುಂದುವರಿಸ್ಬೇಕಾ, ನನ್ಗೆ ಸಾಕಲ್ವ ಕೃಷಿ ಕೆಲಸ ಅಂತ ಯಾವ ತರ ಅನಿಸ್ತಾ ಇದೆಯಾ, ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು? ನಮಗ್ ಗುರ್ತು ಮಾಡ್ತಾ ಇರೋದೇ ಅದರಿಂದನೇ ಅಲ್ವಾ ಸರ್, ಕೃಷಿಯಿಂದನೇ ಅಲ್ವಾ. ನಮಗ್ ತಾಲೂಕು ಮಟ್ಟದ ಬತ್ತು ಅಂತ ಅಂದ್ರೆ ಅದು ನಮ್ಗೆ ಬಂದಿರೋದೇ ಕೃಷಿಯಿಂದ, ಹಂಗಾಗಿ ಅದನ್ನೇ ಬಿಟ್ಬಿಟ್ರೆ ಮತ್ತಾರು ನಮ್ಮ ತಿರುಗೂ ನೋಡಲ್ಲ. ಈಗ ತಾಲೂಕು ಮಟ್ಟದಾದ್ಮೇಲೆ ಸುಮಾರು ಜನ ಆಫೀಸರ್ಸ್ ಗಳು ಬಂದ್ರು. ಈಗ ಉದಯಪುರದಲ್ಲಿ ನಮ್ದು ಕೃಷಿ ಇಲಾಖೆದು ನಾಡ ಕಚೇರಿ ಇದೆ, ಅವ್ರಿಗೆ ಗೊತ್ತಿರ್ಲಿಲ್ಲ ನಮ್ದು ಹಿಂಗ್ ಒಂದ್ ಜಮೀನ್ ಇದೆ, ಈ ತರ ಒಬ್ರು ಮಂಜೇಗೌಡರು ಅಂತ ಇದಾರೆ, ಅವ್ರ ವೈಫ್ ನಿಶ್ಚಿತ ಅಂತ ಇದಾರೆ, ಯಾರು ಗೊತ್ತ ಮಾಡಿರ್ಲಿಲ್ಲ. ಆಮೇಲೆ ಸುಮಾರು ಒಂದ್ 40-50 ಜನ ಆಫೀಸರ್ಗಳೆಲ್ಲ ಬರೋಕೆ ಅನ್ಬಿಟ್ಟು ಹಾಸನ್ ಕಂದ್ಲಿ ಕೆ ವಿ ಕೆ ಕಡೆಯಿಂದ ಹೊರಟ್ರು ಇಲ್ಲಿ. ಈಗ ಜೇನ್ ಪೇಟೆನ ಸಾಕಿದೀವಿ ಸರ್, ರೇಷ್ಮೆ ಮನೆಗೆ ಬಿಟ್ಟು ಯಾವ್ದಕ್ಕೂ ನಾವು ಸಬ್ಸಿಡಿಲ್ ತಗೊಂಡಿಲ್ಲ, ಎಲ್ಲ ನಾವು ಸ್ವಂತ ದುಡ್ಡಿಂದ ಮಾಡ್ಕೊಂಡಿದೀವಿ. ಹಂಗಾಗಿ ನಮ್ಗೇನ್ ಕೃಷಿ ಬಗ್ಗೆ ಬೇಜಾರೇನಾಗಿಲ್ಲ ಸರ್. ಇನ್ನೂ ದೊಡ್ಡ ಮಟ್ಟಕ್ ಮಾಡ್ಬೇಕು, ಇನ್ನೂ ಕೋಳಿದೆಲ್ಲ ಮಾಡ್ಬೇಕು ಅನ್ಕೊಂಡಿದೀವಿ, ಇಷ್ಟಕ್ಕೆ ನಿಲ್ಲಿಸ್ಬಾರ್ದು. ಹಾಸನ್ ಕೆ ವಿ ಕೆ ಕಂದ್ಲಿಯಿಂದ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅವ್ರ ಹೆಸರನ್ನ ಉಳಿಸ್ಬೇಕು. ಅವ್ರ ಆಸೆ ಪಟ್ಟಿರೋದಕ್ಕೂ ಇನ್ನೂ ಚೆನ್ನಾಗಿ ನಾವು ಅವ್ರಿಗೆ ಸಮಾಧಾನ ಆಗೋ ತರ ನಮ್ ಖುಷಿಗೋಸ್ಕರ ನಾವು ಚಿಕ್ಕ ಮಟ್ಟದಲ್ಲಿ ಆಗ್ಲಿ ತೀರಾ ದೊಡ್ಡ ಮಟ್ಟದಲ್ಲಿ ಬೇಡ, ನಮ್ಗೆ ಏನೇನಾಗುತ್ತೆ ಅದನ್ನ ಇನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಸರ್. ಕೃಷಿ ಅಂದ್ರೆ ಖುಷಿನೇ ಸರ್, ಖುಷಿಯಿಂದ ಮಾಡೋದೇ ಕೃಷಿ. ಖುಷಿಯಿಂದ ಮಾಡಿದ್ರೆ ಮಾತ್ರ ಅದು ನಮಗೆ ಕೈ ಹತ್ತುತ್ತಾ ಹೊರತು, ನಾವು ಸುಮ್ಮನೆ ನೆಗ್ಲೆಕ್ಟ್ ಆಗಿ ಮಾಡಿದು ಬೇಕಾದ ಬಿಟ್ಟು ಮಾಡಿ ಅವೆಲ್ಲ ಅಗತ್ಯ ಇಲ್ಲ ಸರ್. ಅದಕ್ಕೆ ಕೃಷಿಗೆ ನಾವು ಇಷ್ಟಪಟ್ಟು ಮಾಡಿದ್ರೆ ಮಾತ್ರ ಅದು ಕೃಷಿ ಕೈ ಹತ್ತದು. ಈಗ ರೇಷ್ಮೆ ಆಗಲಿ, ಮತ್ತೆ ನಾವು ಕೈಲಿ ಅಗ್ದು ಬಿಟ್ಟು ಸೊಪ್ಪು ಹಾಕ್ತೀವಿ ಸರ್ ನಾವು, ಅದೆಲ್ಲ ಅಗತ್ಯ ಇಲ್ಲ ಅಂತ ಅನ್ಕೋತಾರೆ. ಈಗ ಅದು ಕೈಲಿ ಅಗ್ದು ಹಾಕೋದು ಅದು ನಮ್ ಖುಷಿ, ನಮ್ಮ ಆರೋಗ್ಯಕ್ಕೋಸ್ಕರ ನಾವು ಮಾಡ್ತೀವಿ. ಹಂಗಾಗಿ ಬೇಜಾರೇನ್ ಅನ್ಸಲ್ಲ ಸರ್, ಆರಾಮಾಗಿದ್ದೀವಿ, ಖುಷಿಲಿ ನಾಲ್ಕು ಜನನು ಒಟ್ಟಿಗೆ ಕೆಲಸ ಮಾಡ್ತೀವಿ. ಯಾರು ನೀನ್ ಯಾಕೆ ಮಾಡ್ಬೇಕು ನಾನ್ ಯಾಕೆ ಮಾಡ್ಬೇಕು ಅಂತ ಯಾರು ಅನ್ಕೊಳಲ್ಲ. ನೀನ್ ಅದ್ ಮಾಡು, ನಾನು ಇದ್ ಮಾಡ್ತೀನಿ, ನೀನ್ ಆ ಕೆಲಸ ಮಾಡು, ನಾನು ಈ ಕೆಲಸ ಮಾಡ್ತೀನಿ, ಬಾ ಆ ಕೆಲಸ ಮಾಡೋಣ ಈ ಕೆಲಸ ಮಾಡೋಣ, ಸಾಕಾಯ್ತಾ ಮಲ್ಕತ್ತೀವಿ, ಒಟ್ಟಿಗೆ ಊಟ ಮಾಡ್ತೀವಿ, ಒಟ್ಟಿಗೆ ಕುತ್ಕೋತೀವಿ, ಒಟ್ಟಿಗೆ ಕೆಲಸ ಮಾಡ್ತೀವಿ. ಹಂಗಾಗಿ ನಮ್ಗೆ ಯಾವತ್ತೂ ಏನು ಬೇಜಾರು ಅನ್ಸಿಲ್ಲ ಸರ್. ಬಹಳ ಸಂತೋಷ ನಿಶ್ಚಿತ ಅವರೇ, ತಮ್ಮ ಕೃಷಿ ಬದುಕಿನ ಅನುಭವಗಳು, ಹಾಗೇನೆ ಮುಂದಿನ ದಿನಗಳಲ್ಲಿ ತಮ್ಮ ಆಸೆ ಕನಸುಗಳ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ಈ ನಿಟ್ಟಿನಲ್ಲಿ ನಮ್ಮ ಕೇಳುಗರಾಗ್ಲಿ ಅಥವಾ ಯುವ ರೈತ ಮಹಿಳೆಯರಾಗ್ಲಿ, ನಿಮ್ಮೊಂದಿಗೆ ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ಬೇಕು ಅನ್ನೋದಾದ್ರೆ ನಿಮ್ಮನ್ನ ಸಂಪರ್ಕ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡಿ. ನಮ್ದು ಚಂದ್ರಪಟ್ಟಣ ತಾಲೂಕು, ಚಂದ್ರಪಟ್ಟಣದಿಂದ ಹಾಸನ್ಗೆ ಹೋಗುವಾಗ ಮಧ್ಯದಲ್ಲಿ ಸಿಗುತ್ತೆ ಸರ್ ಉದಯಪುರ ಅಂತ. ಉದಯಪುರದ ಹತ್ರ ಎ ಟು ಬಿ ಹೋಟ್ಲ್ ಇದ್ರೆ, ಎ ಟು ಬಿ ಹೋಟ್ಲ್ ಹತ್ರ ಬಳದರೆ ಗೇಟ್ ಇದೆ, ಆ ಬಳದರೆ ಗೇಟ್ ಇಂದ ಒಳಗಡೆಗೆ ಬಂದ್ರೆ ಬಳದರೆ ಅಂತ ಒಂದು ಊರ್ ಸಿಗುತ್ತೆ, ಅಲ್ಲೇ ನಾವಿದ್ದೀವಿ ಸರ್. ಫೋನ್ ನಂಬರ್ ಹೇಳಿನಂದ್ರೆ 7 8 9 2 2 8 3 6 1 7 8 9 2 2 8 3 6 1 ಬಳದರೆ ಅಂತ ಊರು, ಚಂದ್ರಪಟ್ಟಣ ತಾಲೂಕು. ಒಳ್ಳೇದು ನಿಶ್ಚಿತ ಅವರೇ, ಇದುವರೆಗೆ ನಿಮ್ಮ ಕೃಷಿ ಬದುಕಿನ ಅನುಭವಗಳನ್ನ ಸಾಕಷ್ಟು ವಿಸ್ತಾರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮ್ಮೆಲ್ಲ ಈ ಅನುಭವಗಳಿಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಇದುವರೆಗೆ ಸಮಗ್ರ ಕೃಷಿಯ ಅನುಭವಗಳನ್ನು ಕುರಿತು ಚಂದ್ರಪಟ್ಟಣ ತಾಲೂಕು ಬೆಳದರೆಯ ರೈತ ಮಹಿಳೆ ಜಿಎಂ ನಿಶ್ಚಿತ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಸಂದರ್ಶಕರು ಗೋರ ರವಿಶಂಕರ್. ನಾಳಿನ ನಮ್ಮ ಕಿಸಾನ್ವಾಣಿಯಲ್ಲಿ ಎತ್ತಿನ ಗಾಣದ ಮೂಲಕ ಎಣ್ಣೆಕಾಳುಗಳ ಮೌಲ್ಯವರ್ಧನೆ ಮಾಡುತ್ತಿರುವ ಹೊಳೆನರಸೀಪುರದ ಬೆಟ್ಟದ ಸಾತೇನಹಳ್ಳಿಯ ಯುವ ಉದ್ಯಮಿ ಡಾಕ್ಟರ್ ಬಿವಿ ರುದ್ರಮೂರ್ತಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಆಶಿಕಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಕೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಮಂಗಳ ಕಾರ್ಡಿಯೋ ಕೇರ್, ಮಂಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕೆಆರ್ ಪುರಂ, ಹಾಸನ. ಯಾವುದೇ ಹೃದಯ ಸಂಬಂಧಿ ಸಮಸ್ಯೆ ನಿಮ್ಮನ್ನ ಕಾಡುತ್ತಿದೆ? ಎಲ್ಲಾ ಹೃದಯ ಸಂಬಂಧಿ ಸಮಸ್ಯೆ ಮತ್ತು ಕಾಯಿಲೆಗಳ ತುರ್ತು ಸಂದರ್ಭದ ಶಸ್ತ್ರಚಿಕಿತ್ಸೆ ಹಾಗೂ ನಿಯಮಿತ ಚಿಕಿತ್ಸಾ ಸೌಲಭ್ಯಗಳು ಈಗ ಹಾಸನದ ಮಂಗಳ ಆಸ್ಪತ್ರೆಯಲ್ಲೇ ಲಭ್ಯವಿದೆ. ಬೈಪಾಸ್ ಹಾಗೂ ವಾಲ್ವ್ಸ್ ಶಸ್ತ್ರಚಿಕಿತ್ಸೆ, ಓಲ್ಟರ್ ಮಾನಿಟರಿಂಗ್, 24/7 ಕ್ಯಾಥ್ಲ್ಯಾಬ್, ಆಂಜಿಯೋಗ್ರಫಿ, ಆಂಜಿಯೋಪ್ಲಾಸ್ಟಿ, ಸ್ಟಂಟ್ ಅಳವಡಿಕೆ, ಸಂಕೀರ್ಣ ಕೊರೋನರಿ ಇಂಟರ್ವೆನ್ಷನ್ಸ್, ಹೃದಯದ ಹೊರಭಾಗದ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ತಾತ್ಕಾಲಿಕ ಹಾಗೂ ಶಾಶ್ವತ ಪೇಸ್ ಮೇಕರ್ ಅಳವಡಿಕೆ, ಅಪಧಮನೀಯ ಅಂದರೆ ಆರ್ಟಿರಿಯಲ್ ಎಂಬಲೈಸೇಷನ್ ಹಾಗೂ ಕಾಯ್ಲಿಂಗ್, ಈ ಎಲ್ಲ ಒಂದೇ ಸೂರಿನಡಿ ಲಭ್ಯ. ಖಾಸಗಿ, ಸರ್ಕಾರಿ, ಅರೆ ಸರ್ಕಾರಿ ಸಿಬ್ಬಂದಿಗಳ ವೈದ್ಯಕೀಯ ಯೋಜನೆಯಡಿ ಎಲ್ಲಾ ವಿಧವಾದ ವಿಮಾ ಪಾಲಿಸಿ ಬಿಪಿಎಲ್ ಸ್ಕೀಮ್ಗಳಿಗೆ ಮಾನ್ಯತೆ ಇದೆ. ಸಮಸ್ತ ಹೃದಯ ಸಂಬಂಧಿ ಸಮಸ್ಯೆ ಮತ್ತು ಕಾಯಿಲೆಗಳಿಗೆ ನಿಮ್ಮ ಸಮೀಪದ ಸುಸಜ್ಜಿತ ಮಂಗಳ ಆಸ್ಪತ್ರೆ ಸದಾ ನಿಮ್ಮ ಸೇವೆಗೆ ಲಭ್ಯ. ಮಂಗಳ ಕಾರ್ಡಿಯೋ ಕೇರ್, ಮಂಗಳ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕೆಆರ್ ಪುರಂ, ಹಾಸನ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಈಗ ಮೊದಲಿಗಿಂತ ಮತ್ತಷ್ಟು ಉತ್ತಮ. ನಮ್ಮ ಹಾಸನದ ನವೀಕೃತ ಸುಂದರ ಸ್ಟೋರ್ನಲ್ಲಿ ಮೇಕಿಂಗ್ ಚಾರ್ಜಸ್ ಶೇಕಡ 4.9 ಇಂದ ಆರಂಭವಾಗುವ ನಿಮ್ಮ ನೆಚ್ಚಿನ ವಿನ್ಯಾಸಗಳ ಮೇಲೆ ನ್ಯಾಯಯುತ ಹಾಗೂ ನ್ಯಾಯಸಮ್ಮತ ಬೆಲೆಗೆ ಸಿಗುವ ಆಭರಣಗಳನ್ನ ಖರೀದಿಸಿ. ಭಾರತದ ಅತ್ಯುತ್ತಮ ಚಿನ್ನದ ಬೆಲೆಯನ್ನ ಇಲ್ಲಿ ಪಡೆಯಿರಿ. ಬಿಐಎಸ್ ಹಾಲ್ಮಾರ್ಕಿನ ಶುದ್ಧ ಚಿನ್ನವನ್ನ ಖರೀದಿಸಿ ಪಡೆಯಿರಿ ನಿರ್ವಹಣೆಯ ಖಾತರಿ. ಶೇಕಡ 100% ವಿನಿಮಯ ಮೌಲ್ಯ ಮತ್ತು ಮಲಬಾರ್ನ ಗುಣಮಟ್ಟದ ಭರವಸೆಯೊಂದಿಗೆ ಖರೀದಿ ಮಾಡಿ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಬಿಎಂ ರಸ್ತೆ, ಹಾಸನ. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು. ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಬ್ಯಾಂಕ್ ಪಾಸ್ಬುಕ್ ಕೊಡಿ, ನಿಮ್ಮ ಅಕೌಂಟ್ ನಂಬರ್ ಬೇಕು. ನಾವ್ಯಾಕ್ರಿ ನಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ನಿಮಗ್ ಕೊಡ್ಬೇಕು? ಕೋಪ ಮಾಡ್ಕೋಬೇಡಪ್ಪ, ಭಾರತ ಸರ್ಕಾರದಿಂದ ಎಲ್ಲಾ ಟಿಬಿ ರೋಗಿಗಳಿಗೆ ನಿಕ್ಷಯ್ ಪೋಷಣ್ ಯೋಜನೆಯಡಿಯಲ್ಲಿ ತಿಂಗಳಿಗೆ 500 ರೂಪಾಯಿಗಳನ್ನ ಅವರವರ ಬ್ಯಾಂಕ್ ಅಕೌಂಟ್ಗೆ ಚಿಕಿತ್ಸೆ ಮುಗಿಯೋ ತನಕ ಹಾಕ್ತಾರೆ. 500 ರೂಪಾಯಿ ತಗೊಂಡು ನಾನೇನ್ ಮಾಡ್ಲಿ ಅದನ್ನ? ಅದ್ರಿಂದ ನೀನು ಕಾಳು, ಮೊಟ್ಟೆ, ಹಾಲು, ತರಕಾರಿ, ಪೌಷ್ಟಿಕ ಆಹಾರವನ್ನ ಸೇವಿಸೋದ್ರಿಂದ ಟಿಬಿ ರೋಗದಿಂದ ಬೇಗ ಗುಣವಾಗ್ತೀಯ. ಹಾಗಾದ್ರೆ ಸರಿ. ಟಿಬಿ ಚಿಕಿತ್ಸೆಯ ಸಂದರ್ಭದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಅತಿ ಮುಖ್ಯ. ನಿಕ್ಷಯ್ ಪೋಷಣ್ ಯೋಜನೆಯ ಹಣವನ್ನು ಪೌಷ್ಟಿಕ ಆಹಾರಕ್ಕೆ ವಿನಿಯೋಗಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇನ್ನಿಲ್ಲ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಭವಿಷ್ಯವಾಯಿತು ನಿಶ್ಚಿಂತ, ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಹಿಂದೆ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಹಿಂದೆ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ಬಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಇದು ಇಂದಿನ ಕಿಸಾನ್ ವಾಣಿ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ಮೂಡಿಬಂದಿತ್ತು. ನಾಳೆ ಮತ್ತೆ ಭೇಟಿಯಾಗೋಣ. ರೈತ ಬಂಧವರೇ, ತಮಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಆಕಾಶವಾಣಿ ಹಾಸನ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಕೋ ಭವಾನಿ ತಂದೆ. ಎಸ್ ಜಾನಕಿ ಅವರು ಹಾಡಿರುವ ಚಿ ಉದಯಶಂಕರ್ ಅವರ ಗೀತೆ, ಜಿ ಕೆ ವೆಂಕಟೇಶ್ ಸಂಗೀತ ನೀಡಿರುವ ಚಿತ್ರ ಒಲವು ಗೆಲುವು. ಜಾನಕಿ ಅವರು ಹಾಡಿರುವ ಸಿದ್ದಲಿಂಗಯ್ಯ ಅವರ ಗೀತೆ, ಎಂ ರಂಗರಾವ್ ಸಂಗೀತ ನೀಡಿರುವ ಚಿತ್ರ ಮುದುಡಿದ ತಾವರೆ ಅರಳಿತು.